ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ, ಇವಿಜಿಲ್ ಆಪ್ ಬಿಡುಗಡೆ. ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ ಎಲ್ಲೆಡೆ ಸುಗಮ, ಅಕ್ರಮಕ್ಕೆ ಆಸ್ಪದ ಇಲ್ಲದಂತೆ ಕಣ್ಗಾವಲು. ಹೊಸ ಆದಾಯ ತೆರಿಗೆ ವ್ಯವಸ್ಥೆ, ಸಾಧಕ ಬಾಧಕಗಳ ಕುರಿತು ಆಕಾಶವಾಣಿಯಲ್ಲಿ ಇಂದು ರಾತ್ರಿ ವಿಶೇಷ ಕಾರ್ಯಕ್ರಮ. ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷ್ಣರಂಗ. ಇದರಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ, ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರಿ ಗ್ರಾಮದ ಯುವ ಕೃಷಿಕ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಆಲಿಸಬಹುದು. ಇವರನ್ನ ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇದೀಗ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಯುವ ಕೃಷಿಕ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಒಬ್ಬ ಪ್ರಗತಿಪರ ಯುವ ಕೃಷಿಕರನ್ನ ಮಾತನಾಡಿಸ್ತಾ ಇದ್ದೇವೆ. ಚನ್ನರಾಯಪಟ್ಟಣ ತಾಲೂಕು ದಂಡಿಗನ ಹೋಬಳಿ ಬಳದರೆ ಗ್ರಾಮದ ವೆಂಕಟೇಶ್ ಪ್ರಗತಿಪರ ಕೃಷಿಕರು. 26 ವರ್ಷ ವಯಸ್ಸು, ITI ವರೆಗೆ ಓದಿದ್ದಾರೆ. ಇವರು ತಮ್ಮನ ಏನಕ್ಕೆ ಓದನ್ನು ಮುಂದುವರಿಸದೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು, ಹಿಂದಿನ ಕೃಷಿ ಹೇಗಿತ್ತು, ಈಗ ಸದ್ಯ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋ ಕುರಿತಂತೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ವೆಂಕಟೇಶ್ ಅವರಿಗೆ ನಮಸ್ಕಾರ. ಸರ್ ನಮಸ್ಕಾರ. ವೆಂಕಟೇಶ್ ಅವರೇ, ನಿಮ್ಮ ತಂದೆ ತಾಯಿಗೆ ಒಟ್ಟು ಎಷ್ಟು ಜನ ಮಕ್ಕಳು? ಸರ್ ಇಬ್ರು, ನಾನು ಮತ್ತೆ ನಮ್ಮಕ್ಕ. ಅವ್ರ ನಮ್ಮ ಅಕ್ಕಂದು ಮದುವೆ ಆಗಿದೆ, ನಂದು ಮದುವೆ ಆಗಿದೆ. ತಂದೆಯವರು ಮೂಲತಃ ಕೃಷಿಕರ? ಹೌದು, ಕೃಷಿಕರೇ. ತಮಗೀಗ ವಯಸ್ಸು ಎಷ್ಟು ವೆಂಕಟೇಶ್ ಅವರೇ? ಸರ್ 26. ಎಲ್ಲಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ರಿ? ಸರ್ ನಾನು SLC ಮುಗಿಸಿ ITI ಮಾಡಿದೆ. SSLC ವರೆಗೆ ಓದಿದ್ರಿ, ಆ ನಂತರ ಒಂದು ಟೆಕ್ನಿಕಲ್ ಕೋರ್ಸ್ ಐಟಿ ಅನ್ನ ತೆಗೆದುಕೊಂಡ್ರಿ. ITI ನಲ್ಲಿ ಯಾವ ಟ್ರೇಡ್ ಅನ್ನ ತೆಗೆದುಕೊಂಡಿದ್ರಿ? MRAC. ನೀವು ಓದ ಸಂದರ್ಭದಲ್ಲಿ MRAC ಒಂದು ಒಳ್ಳೆ ಟ್ರೇಡ್ ಆಗಿತ್ತು, ಮುಂದಕ್ಕೆ ಯಾಕೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಲ್ಲ ಅಥವಾ ಅದೇ ಒಂದು ಹುದ್ದೆನಲ್ಲಿ ಮುಂದುವರಿದಿಲ್ಲ ಯಾಕೆ? ಸರ್ ನಮ್ಗೆ ಅಷ್ಟೊತ್ತಿಗೆ ಓದಕ್ ಆಗ್ಲಿಲ್ಲ. ರೇಷ್ಮೆ ಅಂತ ಆಯ್ಕೊಂಡು ರೇಷ್ಮೆಲಿ ಒಳ್ಳೆ ಆದಾಯ ಇದೆ ಎಲ್ಲ ಸಿಕ್ತು. ಓದೋದ್ರಿಗಿಂತ ಇಲ್ಲೇ ಅಪ್ಪ ಅಮ್ಮಂಗೂ ಒಂದ್ ಸ್ವಲ್ಪ ಕಷ್ಟ ಆಯ್ತಿತ್ತು, ಇಲ್ಲ ಮನೆ ಹತ್ರನೇ ಮಾಡ್ಕೊಂಡು ಇದ್ದು. ಓದ ವಯಸ್ಸಿನಲ್ಲೇ ನೀವು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ, ಯಾಕೆ ಮುಂದಕ್ಕೆ ಓದ್ಬೋದಿತ್ತಲ್ಲ. ಮನೆಯಲ್ಲಿ ಒಟ್ಟು ಎಷ್ಟು ಎಕರೆ ಜಮೀನು ಇತ್ತು? ಸರ್ ನಮ್ದು 3.5 ಎಕರೆ ಜಮೀನು. 3.5 ಎಕರೆಲಿ 1/2 ಎಕರೆ ಗದ್ದೆ ನಾವು ಈಗ ರೇಷ್ಮೆಲೆ ಬೆಳೆದು ಸಂಪಾದನೆ ಮಾಡಿ ತಗೊಂಡಿದ್ದು. ಇವಾಗ 3 ಎಕರೆ ನಮ್ಮ ಅಪ್ಪನ ಜಮೀನಿತ್ತು, ಅದರಲ್ಲೇ ರೇಷ್ಮೆ ಹಾಕೊಂಡು ಚೆನ್ನಾಗಿದ್ದೀವಿ. ಈಗ ತಂದೆಯವರು ಒಟ್ಟು ಎಷ್ಟು ಜನ ಅಣ್ಣ ತಮ್ಮಂದಿರು? ಅವರು ಅವರು ಮೂರು ಜನ ಹೆಣ್ಮಕ್ಳು, ಮೂರು ಜನ ಗಂಡು ಮಕ್ಳು, ಆರು ಜನ. ನಮ್ಮ ಅಪ್ಪಂಗೊಂದು ಹುಟ್ಟಿದ್ದವರು. ನಿಮ್ಮ ತಾತವ್ರಿಗೆ ಒಟ್ಟು ಎಷ್ಟು ಎಕರೆ ಜಮೀನಿತ್ತು ಸರ್? ಅವ್ರಿಗೆ ಎಷ್ಟಿತ್ತು ಗೊತ್ತಿಲ್ಲ. ನಮ್ಮ ಅಪ್ಪಾಜಿಯಾರ ಅಮ್ಮನ ಜಮೀನಲ್ಲಿ ನಾವಿರೋದು, ತವ್ರ ಮನೆ ಜಮೀನಲ್ಲಿ. ನಮ್ಮ ತಾತನ ಆಸ್ತಿ ನಾವು ತಾಂಡಿಲ್ಲ. ಒಟ್ಟಾರೆ ಈಗ ತಂದೆಯವರ ಹಿಡುವಳಿ ಒಟ್ಟು ಮೂರುವರೆ ಎಕರೆ. ತಂದೆಯವ್ರು ಏನೆಲ್ಲ ಕೃಷಿ ಮಾಡ್ತಾರೆ ಮೊದಲು? ಸರ್ ಅವರು ಇಂಥದ್ದು ಮಾಡ್ಯಾರೆ, ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ. ಚೆಂಡು ಹೂ ಬೆಳೆದ್ರು, ಸೇವಂತಿಗೆ ಹೂ ಬೆಳೆದ್ರು, ಮೂಲಂಗಿ, ರೇಷ್ಮೆ, ಕಬ್ಬು, ಆಲೂಗಡ್ಡೆ ಎಲ್ಲಾನು ಬೆಳೆದಾರೆ ಸರ್ ಅವರು. ತಂದೆಯವರು ಆ ದಿನಗಳಲ್ಲಿ ಹತ್ತಾರು ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರು. ಆ ಸಂದರ್ಭದಲ್ಲಿ ನೀವು ನಿಮ್ಮನ್ನ ಕೃಷಿಯಲ್ಲಿ ಹೇಗೆ ತೊಡಗಿಸ್ಕೊಳ್ತಾ ಇದ್ರಿ? ಸರ್ ನಾವು ಅದೆಲ್ಲ ಮಾಡೋದ್ಗಿಂತ ಮೊದಲು ಒಂದು 20 ಗುಂಟೆಗೆ ರೇಷ್ಮೆ ಹಾಕೊಂಡು ಅದರಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಅನ್ನಂಗೆ ಕಾಣ್ತು. ಅವೆಲ್ಲವಕ್ಕೂ ಕೆಮಿಕಲ್ ಔಷಧಿ ಎಲ್ಲಾನು ಹೊಡೆಯಾಗಿಂತ ನಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದ್ಗಿಂತ ಅಂದ್ಬಿಟ್ಟು ರೇಷ್ಮೆಗೆ ಬಂದು ರೇಷ್ಮೆಯಲ್ಲಿ ತುಂಬ ಚೆನ್ನಾಗಿ ಆದಾಯ ಸಿಕ್ತು. ಹಂಗಾಗಿ ಎಲ್ಲ ಮಾಡ್ಕೊಂಡು ರೇಷ್ಮೆನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ರೇಷ್ಮೆ ಬೆಳೆಕ್ಕಿಂತ ಮುಂಚೆ ಇತರೆ ಹತ್ತಾರು ಬೆಳೆಗಳನ್ನು ಸಾಗುವಳಿ ಮಾಡ್ತಾ ಇದ್ರು. ಆಗಿನ ಜೀವನ ಶೈಲಿ ಹೇಗಿತ್ತು? ಆಗಿನ ಒಂದು ಈ ಒಂದು ವ್ಯವಸಾಯದ ರೀತಿ ಹೇಗಿತ್ತು? ಅವಾಗ ತುಂಬಾ ಕಷ್ಟ ಇತ್ತು ಸರ್ ವ್ಯವಸಾಯ ಅಂದ್ರೆ. ಈಗ ಟೊಮೊಟೊ ಹಾಕಿದೀವಿ ಅಂದ್ರೆ ಟೊಮೊಟೊ ಲಾಸ್ ಆಗೋದು. ಈಗ ಔಷಧಿ ಹೊಡಿಬೇಕಾಯ್ತು, ಅದಕ್ಕೆ ದಾರ, ಲೇಬರು, ಗೊಬ್ಬರ ಅಂತ ಲಾಸ್ ಆಗೋದಲ್ಲ. ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಇದಿತ್ತು ನಮಗೆ, ಆದಾಯ ಅನ್ನೋದು ಕಮ್ಮಿ ಇತ್ತು. ಆಗ ಹೆಚ್ಚಿನ ಪ್ರಮಾಣದಲ್ಲಿ ಆ ದಿನಗಳಲ್ಲಿ ಯಾವ ಬೆಳೆಗೆ ಹೆಚ್ಚಿನ ಒತ್ತು ಕೊಟ್ಟು ಬೆಳೀತಾ ಇದ್ರಿ? ಯಾವ ಬೆಳೆನಲ್ಲಿ ಆದಾಯ ಹೆಚ್ಚಿಗೆ ಬರ್ತಾ ಇತ್ತು? ಟೊಮೊಟೊ ಜಾಸ್ತಿ ಹಾಕಿವು, ಸೇವಂತಿಗೆ ಹೂವು ಜಾಸ್ತಿ ಹಾಕಿವು, ಆಮೇಲೆ ಆಲೂಗಡ್ಡೆ. ಸಹಜವಾಗಿ ನಾವೀಗ ಹೂವಿನ ಬೆಳೆಯನ್ನ ಸಾಗುವಳಿ ಮಾಡಬೇಕು ಅಂತೇಳಿ ಹೊರಟಾಗ ನೀರಿನ ಮೂಲ ಬೇಕಾಗುತ್ತೆ. ನೀರಿನ ಮೂಲ ಹೇಗಿತ್ತು ತಮ್ಮ ಜಮೀನಲ್ಲಿ? ಜಮೀನಲ್ಲಿ ನೀರಿಗೇನು ಎಚ್ಚೆತ್ತವಾಗಿದೆ ಸರ್, ನೀರಿಗೇನು ತೊಂದರೆ ಏನಿಲ್ಲ. ಒಟ್ಟು ಜಮೀನಲ್ಲಿ ಎಷ್ಟು ಬೋರನ್ನ ಹಾಕಿಸ್ಕೊಂಡಿದ್ರಿ? ನಾವು 9 ಬೋರ್ ಕೊರಿಸ್ತೋ, 9ರಲ್ಲಿ 2ರಲ್ಲಿ ನೀರು ಬಂದವೆ. ಎಷ್ಟು ಇಂಚ್ ನೀರು ಬರ್ತಾ ಇದೆ? 2ರಲ್ಲೂ 4 ಇಂಚ್ ಬರುತ್ತೆ. ಬೋರ್ ಕೊರಿಸಿ ಎಷ್ಟು ವರ್ಷ ಆಯ್ತು ಸರ್? ಬೋರ್ ಕೊರಿಸಿ ಅಲ್ಲೇ ಒಂದು 10 ವರ್ಷದ ಮೇಲೆ ಆಯ್ತು ಸರ್. ನೀವು SSLC ಅನ್ನು ಮುಗಿಸಿ ITI ಓದಿದ್ರಿ, ಯಾವ ವಯಸ್ಸಿನಲ್ಲಿ ನೀವು ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ತೊಡಗಿಸ್ಕೊಂಡ್ರಿ? ITI ಮುಗಿಸಿದ್ಮೇಲೆ ಪೂರ್ಣ ಪ್ರಮಾಣ ಬಂದಿದ್ದು. ITI ಓದಿದೆ ಎಲ್ಲಿ? ಹಾಸನಲ್ಲಿ. ಸಹಜವಾಗಿ ಓದೋ ಹುಡುಗರುಗಳ ಮನಸ್ಸೆಲ್ಲ ಪೂರ್ತಿ ನಾವು ಓದ್ಬೇಕು, ಕೆಲಸ ತಗೋಬೇಕು, ತಿಂಗಳಿಗೆ ಬರತಕ್ಕಂತಹ ಸಂಬಳದಲ್ಲಿ ನಾನು ದುಡಿಮೆಯನ್ನ ಮಾಡ್ಬೇಕು ಅನ್ನೋದು ಮನೋಭಿಲಾಷೆ ಇರುತ್ತೆ. ನಿಮ್ಗೆ ಆಸೆ ಬರ್ಲಿಲ್ಲ? ಈಗ ಹೊರಗಡೆ ಹೋದ್ರೆ ಸರ್ಕಾರಿ ನೌಕರಿ ಕೆಲಸಕ್ಕೆ ಅವರು ಹೇಳಿದ ಟೈಮ್ಗೆ ಹೋಗ್ಬೇಕು, ಹೇಳಿದ್ ಇದಕ್ಕೆ ಹೋಗ್ಬೇಕು, ಅವ್ರು ಹೇಳಿದ್ದೆಲ್ಲಾನು ಮಾಡ್ಬೇಕು. ಅವ್ರು ಬೈದ್ರು ಎಷ್ಟೊತ್ತ ಲೇಟಾಗಿ ಬಂದಿದೆ ಹಂಗೆ ಹಿಂಗೆ ಅಂತ ಅವ್ರು ಬೈದ್ರು ಬೈಸ್ಕೋಬೇಕು. ನಮ್ದು ಹಂಗಲ್ಲ ಜೀವನ. ಈಗ ಸೊಪ್ಪು ಕಡ್ದು ಹಾಕಿದೀವಿ ಸಂಜೆ 5 ಗಂಟೆ ತನಕ, ಸೊ ಯಾರು ಕೇಳಾರು ಇರೋಕ್ಕಲ್ಲ, ಹೇಳಾರು ಇರೋಕ್ಕಲ್ಲ. ನಮ್ಗೆ ಏನಾಗುತ್ತೆ ಅದು ಮಾಡ್ಕೋಬೋದು. ಒಂದು ಹೊತ್ತು ಉಂಡ್ರು ಕೇಳೋಕ್ಕಲ್ಲ, ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದ್ರೆ ಯಾರು ಕೇಳಾರು ಇರಲ್ಲ. ಅಂದ್ರೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ನಾನು ನನ್ನ ಇಷ್ಟ, ನಮಗೆ ಯಾವಾಗ ಸಮಯ ಸಿಗ್ತದೆ ಆ ಸಂದರ್ಭದಲ್ಲಿ ಕೆಲಸವನ್ನ ಮಾಡಬಹುದು. ಅದೇ ಬೇರೆ ಹೊರಗಡೆ ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೆ ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಅಲ್ಲಿ ಅವರು ಹೇಳಿದ ಸಂದರ್ಭಕ್ಕೆ ಹೋಗಿ ಕೆಲಸವನ್ನ ಮಾಡಬೇಕು ಅಂತ. ಹೌದು ವೆಂಕಟೇಶ್ ಅವರೇ, ಈಗ ನಿಮ್ಗೀಗ ವಯಸ್ಸು 26 ವರ್ಷ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹತ್ತಾರು ಬೆಳೆಗಳ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ರೇಷ್ಮೆಯನ್ನ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಸರ್ ರೇಷ್ಮೆ ಮಾಡಿದ್ರು ಅಂದ್ರೆ ಇಡೀ ಹಾಸನ ಡಿಸ್ಟಿಕ್ಕಿಗೆ ಬಳದಾರೆ ಫೇಮಸ್ ರೇಷ್ಮೆಲಿ. ಜಾಸ್ತಿ ರೇಷ್ಮೆ ಅಂದ್ರೆ ಎಲ್ಲಾರನು ವಾತಾವರಣ ನೋಡ್ಕೊಂಡು ಇವರೆಲ್ಲ ಬೆಳೀತಾವ್ರು ನಾವೇನು ಬೆಳಿಬಾರ್ದು ಅಂತ ಹಾಯ್ಕೊಂಡು ಮೊದಲು ಒಂದು 20 ಕುಂಟಿಗೆ ಹಾಕ್ತೋ. ಆಮೇಲೆ ಈಗ ಬತ್ತ ಫುಲ್ ನಮ್ಮ ಜಮೀನಿಗೆಲ್ಲ ಹಾಯ್ಕೊಂಡು ಬ್ಯಾಚ್ 300 ಮಟ್ಟ ಮೇಸಂಗ್ ಮಾಡ್ಕೊಂಡಿದ್ವಿ. ಎಷ್ಟು ವರ್ಷ ಆಯ್ತು ನೀವು ರೇಷ್ಮೆಯನ್ನ ಸಾಗುವಳಿ ಮಾಡ್ಲಿಕ್ಕೆ ಶುರು ಮಾಡಿ? ನಮ್ದೊಂದು 12 ವರ್ಷ ಆಯ್ತು ಸರ್. ಆರಂಭದ ದಿನಗಳಲ್ಲಿ ರೇಷ್ಮೆ ಕೃಷಿ ಹೇಗಿತ್ತು? ನಿಮಗೆ ಈ ಕುರಿತಂತೆ ಮಾಹಿತಿಯನ್ನ ತಿಳಿಸ್ಕೊಟ್ಟವ್ರು ಯಾರು ರೇಷ್ಮೆಯನ್ನೇ ಮಾಡ್ಬೇಕು ಅಂತ ಹೇಳಿ? ರೇಷ್ಮೆಯನ್ನ ಮಾಡ್ಬೇಕು ಅಂತ ಯಾರು ಏನ್ ತಿಳಿಸ್ಕೊಡ್ಲಿಲ್ಲ, ನಾವು ಅಕ್ಕಲ್ ಪಕ್ಕದವ್ರ ನೋಡ್ಕೊಂಡು ಮಾಡಿರೋಂಥದ್ದು. ಆರಂಭದಲ್ಲಿ 20 ಗುಂಟೆನಲ್ಲಿ ರೇಷ್ಮೆಯನ್ನ ಹಾಕೊಂಡಿದ್ರಿ, ಬರ್ತಾ ಬರ್ತಾ ಅದನ್ನ ಹೆಚ್ಚಿಗೆ ಮಾಡ್ಕೊಂಡ್ರಿ. ಆರಂಭದ ದಿನದಲ್ಲಿ 20 ಗುಂಟೆಗೆ ನೀವು ರೇಷ್ಮೆಯನ್ನ ಹಾಕ್ಬೇಕಾದ್ರೆ ಯಾವ ತಳಿಯ ರೇಷ್ಮೆಯನ್ನ ಬೆಳೀತಾ ಇದ್ರಿ? V1 ಸೊಪ್ಪು ಬೆಳೀತಿದ್ದು. ಮೊದಲು ನಾಟಿ ಸೊಪ್ಪು ತರ ಬರ್ತಿತ್ತು ಸರ್ ಆ ಸೊಪ್ಪಲ್ಲಿ ಬೆಳೆಯುವ, ಈಗ ಒಂಥರ ಸೊಪ್ಪು ಹೊಂದಿದೆ ಫಾರ್ಮ್ ಸೊಪ್ಪು, ಆ ಸೊಪ್ಪಲ್ಲಿ ಬೆಳೀತಾ ಇದೀವಿ. ಆಗ ಒಟ್ಟು ಎಷ್ಟು ಮೊಟ್ಟೆಗಳನ್ನ ಸಾಕ್ತಾ ಇದ್ರಿ 20 ಗುಂಟೆನಲ್ಲಿ ಬೆಳಿಬೇಕಾದ್ರೆ? ಆಗ ಎಷ್ಟು ಸರ್? ಒಂದು 50 ಮೊಟ್ಟೆ ಬೆಳೆಯುವ ಅಷ್ಟೇ. ಈಗ ನಾವು ರೇಷ್ಮೆಯನ್ನ ಬೆಳಿಬೇಕು ಅಂತ ಹೊರಟಾಗ ಆ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕು. ಈ ಕುರಿತಂತೆ ನೀವು ಇಲಾಖೆಯಿಂದ ಆಗ್ಲಿ ಅಥವಾ ಯಾರು ಬೆಳೆಯನ್ನ ಮಾಡಿರ್ತಾರೆ ಅವ್ರ ಕುರಿತಂತೆ ಯಾರು ತಂದ್ರೆ ಮಾಹಿತಿಯನ್ನ ಪಡ್ಕೊಂಡ್ರೆ ಹೇಗೆ? ಅದೇ ಈಗ ಮೇಯಿಸ್ತಾ ಇರ್ತಾರೆ ಬೆಳೆನ, ಅವ್ರ ಮೇಲೆ ಒಂದು 10-20 ಮೊಟ್ಟೆ ಹಾಕೊಳ್ಳೋದು ಒಂದು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ಸೇರಿಸ್ಕೊಳ್ಳಲ್ಲ. ಅವ್ರಿಗೂ ಆದಾಯ ಇಲ್ಲ ಅಂದ್ರೆ ಸೇರಿಸ್ಕೊಳ್ಳಲ್ಲ. ಒಂದು 10-20 ಮೊಟ್ಟೆ ಹಾಕೊಳ್ಳೋದು, ನೋಡ್ಕೊಳ್ಳೋದು, ನೋಡ್ಕೊಂಡಾದ್ಮೇಲೆ ನಾವೇ ಸ್ವಂತ ಮಾಡ್ಕೊಂಡು ವಾಸದ ಮನೆಯಲ್ಲೇ ಸಜ್ಜೆ ಕಟ್ಕೊಳ್ಳೋದು, ಅಲ್ಲೇ ಒಂದು 10-20 ಮೊಟ್ಟೆ ಹಾಕೊಂಡು ಬೆಳ್ಕೊಂಡು ರೇಷ್ಮೆ ಮನೆ ಮಾಡ್ಕೊಂಡು ಈಗ ಯಥೇಚ್ಛವಾಗಿ ಬೆಳೆಯಂಗೆ ಮಾಡ್ಕೊಂಡಿದ್ವಿ. ಬರ್ತಾ ಬರ್ತಾ ರೇಷ್ಮೆಯನ್ನ ಹೆಚ್ಚಿಸ್ಕೊಂಡ್ರಿ. ಈಗ ನೀವು ರೇಷ್ಮೆ ಗೂಡಿನ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಎಷ್ಟು ವಿಸ್ತೀರ್ಣದ ಮನೆಯನ್ನ ಕಟ್ಕೊಂಡಿದ್ರಿ? ಸರ್ ನಮ್ದು 35 ಅಡಿ ಮನೆ. ನಮ್ಮೂರಲ್ಲಿ ಬೆಳೆಗಾರರು ಬೆಳೆ ಇಲ್ದೋದಾಗ ಬಾಡಿಗೆ ಕೊಡ್ತಾರೆ ಮನೆಗಳನ್ನ, ಆ ಮನೆಯನ್ನ 4,000 ಬಾಡಿಗೆ ಕೊಟ್ಬಿಟ್ಟು ಅವ್ರ ಮನೆಲ್ಲ ಇಟ್ಕೋತೀನಿ. ಇಲಾಖೆ ವತಿಯಿಂದ ಸಹಾಯಧನ ಸವಲತ್ತು ಏನಾದ್ರು ಸಿಗ್ತಾ ಹೇಗೆ? ಸಿಕ್ತು ಸರ್. ಎಷ್ಟು ಸಿಕ್ತು, ಯಾವಾಗ ಸಿಕ್ತು, ಹೇಗೆ ಮಾಡ್ಕೊಂಡ್ರಿ? ಸಿಕ್ಕಿ ಅಲೆ ಒಂದು 3-4 ವರ್ಷ ಆಯ್ತು. ಅವಾಗ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಇದೆ ಸಹಾಯಧನ. ಅವಾಗ ಎಷ್ಟು, ಒಂದು 80,000 ಇತ್ತು. ಈಗ ರೇಷ್ಮೆಗೆ ನೀರು ಬೇಕಾಗುತ್ತೆ, ಯಾಕೆಂತಂದ್ರೆ ವರ್ಷ ಪೂರ್ತಿ ಇರ್ತಕ್ಕಂತಹ ಬೆಳೆ. ನೀರನ್ನ ಯಾವ ರೀತಿ ಪೂರೈಕೆ ಮಾಡ್ತೀರಿ ಸರ್? ನಾವು ಜೆಟ್ ಹಾಕ್ಬೇಕಾದ್ರೆ ಜೆಟ್ ಹಾಕ್ತೀವಿ, ಆಯದ ಬಿಡ್ಬೇಕಾದ್ರೆ ತೂತ್ ಪೈಪ್ ಮಾಡಿ ತೂತ್ ಪೈಪ್ ಹಾಕ್ತೀವಿ. ಅಂದ್ರೆ ನಮ್ಮ ಜಮೀನು ಒಂದ್ ತಲೆ 3.5 ಎಕರೆ ಇರೋದ್ರಿಂದ 2 ಬೋರ್ ಇರೋದ್ರಿಂದ ಯಥೇಚ್ಛವಾಗಿ ತುಂಬಾ ಕೆರೆಗೆ ತುಂಬಾಕ್ತಂಗೆ, ನೀರಿಗೇನು ತೊಂದರೆ ಇಲ್ಲ. ಅಂದ್ರೆ ನೀರಿನ ಮೂಲ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಿ? ನೀರಿನ ಮೂಲ ಚೆನ್ನಾಗಿದೆ. ನಾವೀಗ ಯಾವುದೇ ಒಂದು ಬೆಳೆಯನ್ನು ಮಾಡ್ತೀವಿ ಅಂತೇಳಿ ಹೊರಟಾಗ ಸಹಜವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಹಾಗೇನೆ ರೋಗ ಕೀಟಗಳು ಬಂದೇ ಬರುತ್ತೆ. ನಾವು ಅದನ್ನು ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಈ ರೇಷ್ಮೆಯನ್ನು ನೀವು ಸರಿಸುಮಾರು 10 ವರ್ಷಗಳಿಂದ ಬೆಳ್ಕೊಂಡು ಬರ್ತಾ ಇದ್ರ, ಇದರಲ್ಲಿ ಕಂಡಂತಹ ಸಾಧಕ ಬಾಧಕಗಳು ಅಂತಂದ್ರೆ ಸೋಲು ಗೆಲುವಿನ ಕುರಿತಂತ ವಿಚಾರಗಳನ್ನ ತಿಳಿಸ್ಕೊಡಿ ಸರ್. ಸೋಲು ಅನ್ನೋದೇನು ರೇಷ್ಮೆಯಲ್ಲಿ ನಷ್ಟ ಅನ್ನೋದೇನಿಲ್ಲ. ನಾವು 10 ರೂಪಾಯಿ ಬಂಡವಾಳ ಹಾಕಿದ್ರೆ 20 ರೂಪಾಯಿ ಆದಾಯ ಕೊಡುತ್ತೆ, ಅದು ಸೋಲು ಅನ್ನೋದೇನಿಲ್ಲ ಸರ್ ರೇಷ್ಮೆಲಿ ನಾನು ಕಂಡು ಮಟ್ಟಿಗೆ. ವರ್ಷಕ್ಕೆ ಒಟ್ಟು ಎಷ್ಟು ಬೆಳೆಯನ್ನು ಮಾಡ್ತಾರೆ ಸರ್? ನಮ್ದು ತಿಂಗಳಿಗೆ ಒಂದೊಂದು ಬೆಳೆ ಬತ್ತಾ ಇರುತ್ತೆ. 3 ಬ್ಯಾಚ್ ರೇಷ್ಮೆ ಆಗಿರೋದು, ಎಲ್ಲ 2 ಬ್ಯಾಚ್ ಬೆಳೀತಾರೆ. ನನ್ನ 3 ಬ್ಯಾಚು ತಿಂಗಳಿಗೆ ಒಂದೊಂದು ಬತ್ತಾ ಇರುತ್ತೆ. ಈ ಮಾರಾಟವನ್ನು ಎಲ್ಲಿ ಮಾಡ್ತೀರಿ, ಹೇಗೆ ಮಾಡ್ತೀರಿ? ರಾಮನಗರ ಮಾರುಕಟ್ಟೆಲ್ಲಿ. ಯಾರಲ್ಲಿ ತೆಗೆದುಕೊಂಡು ಹೋಗ್ತಾರೆ? ಇಲ್ಲೇ ನಮ್ಮ ಊರಲ್ಲೇ ಪ್ರತಿದಿನ ಗಾಡಿ ಒಯ್ತಾ ಇರ್ತವೆ. ಬಾಡಿಗೆ ಕೊಟ್ಟರೆ ಯಾರು ಬೇಕಾದರೂ ಬರ್ತಾರೆ, ತುಂಬಿಕೊಂಡು ಹೋಯ್ತೀವಿ. ಒಂದು 7-8 ಕ್ವಿಂಟಲ್ ಒಂದು 4-5 ಜನ ಜೊತೆಯಾಗಿ ತುಂಬಿಕೊಂಡು ಹೋಗ್ತೀವಿ. ಒಂದು ವರ್ಷದಲ್ಲಿ ಸರಿಸುಮಾರು ಎಲ್ಲ ತಿಂಗಳುಗಳಲ್ಲೂ ರೇಷ್ಮೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ. ಉತ್ತಮವಾದಂತಹ ಆದಾಯ ಬಂದಂತಹ ಬೆಳೆ ಯಾವಾಗ, ಎಷ್ಟು ಬೆಲೆ ಸಿಕ್ಕಿತ್ತು? ಮುಂಚೆ 500 ರೂಪಾಯಿ ಇತ್ತು, ಎಷ್ಟು ಇವಾಗ 700-800 ರೂಪಾಯಿ ತನಕನೂ ಹೋಗಿದೆ. ಒಂದು ಬೆಳೆನಲ್ಲಿ ನೀವು ಎಷ್ಟು ಆದಾಯವನ್ನು ಪಡ್ಕೊಂಡ್ರಿ? ಸರ್ ಅಷ್ಟು ಇಷ್ಟು ಅನ್ನಂಗಿಲ್ಲ. 300 ಮಟ್ಟಿಗೆ ಒಂದು 2.5 ಕ್ವಿಂಟಲ್ ಗೂಡು ಹೋಗಿರುತ್ತೆ. 700 ರೂಪಾಯಿ 800 ರೂಪಾಯಿ ತನಕಲ್ಲೂ ಕೊಟ್ಟಿದ್ದೀವಿ. ಅಷ್ಟು ಇಷ್ಟು ಅನ್ನಂಗೇನಿಲ್ಲ. ನಾವು ಅದನ್ನ ಹೆಂಗ್ ನೋಡ್ಕೋತೀವಿ ಹಂಗೆ ನಮ್ಮನ್ನ ಅದು ಕೈ ತುಂಬ ನೋಡ್ಕೊಳತ್ತೆ. ಈಗ ಹಿಪ್ಪನೇರಳೆ ಸೊಪ್ಪನ್ನು ಸಾಗುವಳಿ ಮಾಡಬೇಕು ಅನ್ನೋದಾದ್ರೆ ಕಾರಣ ಏನು ಅಂತಂದ್ರೆ ನಾವು ಗೂಡಿಗೆ ಪ್ರತಿನಿತ್ಯ ಎಲೆಯನ್ನು ಪೂರೈಸಲೇಬೇಕು. ಎಲೆ ಪೂರೈಸಬೇಕು ಅಂತಂದ್ರೆ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪು ನಮ್ಮ ಬಳಿ ಇರಬೇಕು. ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನು ಬೆಳಿಬೇಕು ಅನ್ನೋದಾದ್ರೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಪೋಷಣೆ ಮಾಡಬೇಕು ಅಂತ ತಿಳಿಸ್ಕೊಡಿ ಸರ್. ನಮ್ಮವು ಅದಕ್ಕೋಸ್ಕರನೂ ಒಂದು ತಾಡು, ಒಂದೆರಡು ಕುರಿ ಈ ಥರ ಸಾಕೊಂಡಿದ್ವಿ. ಅದನ್ನು ಗುಡ ಇಕ್ಕೊಂಡು ಎರಡು ಬೆಳಿಗೊಂದ್ಸಲ ಒಂದು ಸ್ವಲ್ಪ ಗೊಬ್ಬರ ಹಾಕ್ತೀವಲ್ಲ, ಈ ಸೀಮೆ ಗೊಬ್ಬರನ ಆ ಥರ ಒಂದೊಂದು ಬಡ್ಡಿಗೆ ಹಾಕ್ತೀವಿ. ಕುರಿ ಗೊಬ್ಬರನ, ಆಡಿನ ಗೊಬ್ಬರ ಎಲ್ಲನೂ, ಹಸು ಅವೇ ಅದ್ರ ಗೊಬ್ಬರನೂ ಹಾಕ್ತೀವಿ. ಏನ್ ಅಂತರ ಇದೆ ನಿಮ್ದು ಹಿಪ್ಪನೇರಳೆ ಸೊಪ್ಪಿಂದ ಅಂತರ ಅಂದ್ರೆ? ಅವಾಗ ನಮ್ಮ ಅಪ್ಪಾರ ನೆಟ್ಟಿರೋದಲ್ವಾ, ಅದು ಅಂತರ ಅಂದ್ರೆ ಹತ್ತತ್ರಕ್ಕೆ ನೆಟ್ಟಿದ್ದಾರೆ. ಗೆಣೆ ಹೆಂಗ್ ಬೇಕು ಹಂಗ್ ಹೊಡೆದು ಅವತ್ತಿನ ಪರಿಸ್ಥಿತಿಗೆ ಅವ್ರು ನೆಟ್ಕೊಂಡಿದ್ದಾರೆ. ಅಂದ್ರೆ 2 ಅಡಿ 3 ಅಡಿ 2 ಅಡಿ 4 ಅಡಿ ಈ ತರ ನಾನಾ ರೀತಿಲೆಲ್ಲ ಹೊಡೆದಿದ್ದಾರೆ. ಬರೀ 3.5 ಎಕರೆನಲ್ಲಿ ಮಾತ್ರ ನೀವು ಸಾಗುವಳಿ ಮಾಡಿದ್ರು ಅಥವಾ ಇನ್ನು ಏನಾದರೂ ಲೀಸಿಗೆ ಹಾಕ್ಸ್ಕೊಂಡು ಆ ರೀತಿ ಏನಾದ್ರು ಮಾಡಿದ್ರೆ ಹೇಗೆ ಸರ್? ನಾವು ನಮ್ಮ ಜಮೀನ್ ಅಲ್ದಲೆಯ ನಮ್ಮ ಚಿಕ್ಕಪ್ಪಾರ್ದು ಒಂದು 1.5 ಎಕರೆ ಲೀಸಿಗೆ ತಗೊಂಡಿದ್ವಿ. ಅದು ಬಿಟ್ರೆ ಚಿಕ್ಕಮತ್ ಕಡ್ತಲು 1-2 ಎಕರೆ ಲೀಸಿಗೆ ತಗೊಂಡಿದ್ವಿ. ಈಗ ಲೀಸಿಗೆ ತೆಗೆದುಕೊಂಡಂತಹ ಪ್ರದೇಶದಲ್ಲಿ ಏನು ಬೆಳೆಯನ್ನು ಮಾಡ್ತಾರೆ? ಅಲ್ಲೂ ರೇಷ್ಮೆನೆಯ. ಸರಿ, ಸುಮಾರು ಹತ್ತತ್ರ ಒಂದು 6.5 ಇಂದ 7 ಎಕರೆ ಆಸುಪಾಸಿನಲ್ಲಿ ರೇಷ್ಮೆಯನ್ನ ಮಾಡ್ತಾ ಇದ್ರಿ. ಏನಕ್ಕೆ ಲೀಸಿಗೆ ತೆಗೆದುಕೊಂಡಂತಹ ಜಮೀನಲ್ಲೂ ರೇಷ್ಮೆನೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ ತಮ್ಗೆ? ಸರ್ ಅವ್ರು ಲೀಸಿಗೆ ತಗೊಂಡಿದ್ದಾಗ್ಲೂ ಅವರು ರೇಷ್ಮೆನೆ ಹಾಕಿದ್ದು, ಅದರಲ್ಲೂ ಆದಾಯ ಸಿಗುತ್ತೆ. ಒಂದು ಬೆಳೆದ ಅವ್ರಿಗೆ ಹೋದ್ರು ಇನ್ನು 4 ಬೆಳೆದ 3 ಬೆಳೆದ ನಮಗ್ ಉಳ್ಕೊಳ್ಳುತ್ತೆ. ಅದರಿಂದ ಮಾಡ್ಕೊಂಡು ಲಾಸ್ ಅನ್ನೋದೇನು ಕಂಡು ಬರಕಲ್ವಲ್ಲ, ಹಂಗಾಗಿ ಮಾಡ್ಕೊಂಡು. ಈಗ ಲೀಸಿಗೆ ತೆಗೆದುಕೊಂಡಿದ್ರಲ್ಲ, ಅವರಿಗೆ ವರ್ಷಕ್ಕೆ ಇಷ್ಟು ಹಣ ಅಂತ ಅಥವಾ ಒಂದು ಬೆಳೆಗೆ ಇಷ್ಟು ಹಣ ಅಂತ ಯಾವ ರೀತಿ ಮಾತಾಡ್ಕೊಂಡು ತಗೊಂಡಿದ್ದಾರೆ? ವರ್ಷಕ್ಕೆ 1 ಲಕ್ಷ ಕೊಡೋದು ಸರ್. ಎಲ್ಲ ಉಳುಮೆ ಪಳುಮೆ ಗೊಬ್ಬರ ಪಬ್ರ ಎಲ್ಲ ನಮ್ದೇ, ನೀರು ಪಾರ ಎಲ್ಲ ನಾವೇ ಬಿಟ್ಕೊಳ್ಳೋದು. ಬೋರ್ನು ಕೊಟ್ಟಾರೆ ಅವ್ರದೇ, ಬೋರು ನಾವೇ ಎಲ್ಲ ನಿಂತ್ಕೊಂಡು ಮಾಡ್ಕೋಬೇಕು. ಲೀಸ್ಗೆ ತೆಗೆದುಕೊಂಡಿರ್ತಕ್ಕಂತಹ ಜಮೀನು ಮತ್ತು ನಿಮ್ಮ ವೈಯಕ್ತಿಕ ಜಮೀನು ಎರಡರಲ್ಲೂ ಕೂಡ ರೇಷ್ಮೆಯನ್ನೇ ಪೂರ್ಣ ಪ್ರಮಾಣದಲ್ಲಿ ಬೆಳೀತಾ ಬಂದಿದ್ದೀರಿ. ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದಾದ್ರೆ ಸ್ವಲ್ಪ ಜನ ಹೆಚ್ಚಿಗೆ ಬೇಕು ಅಂತ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಿ, ಎಲ್ಲರೂ ಯಾವ ರೀತಿ ತೊಡಗಿಸ್ಕೊಂಡಿದ್ರಿ ಈ ಕೃಷಿನಲ್ಲಿ? ಸರ್ ನಮ್ಮಪ್ಪ ಅಮ್ಮ ನಾನು 3 ಜನವೇ, ಒಬ್ಬ ಲೇಬರ್ ಹಾಕೊಂಡು ಮಾಡ್ಕೊಂಡು ಹೋಗ್ತೀವಿ. ಸಾಕಾಗುತ್ತೆ ಅನ್ಸುತ್ತಾ? ನಮ್ಗೇನು ಸರ್ ಕೆಲಸ ಸಾಕು ಬೇಕು ಅನ್ನಂಗೇನಿಲ್ಲ, ನಮ್ಗೇನು ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಯಥೇಚ್ಛವಾಗಿ ನಮ್ಮಪ್ಪ ಅಮ್ಮ ಸಖತ್ತು ನಮಗಿಂತ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಯಾಕೆಂತಂದ್ರೆ ಈಗ 6.5 ಒಟ್ಟು ವಿಸ್ತೀರ್ಣದಲ್ಲಿ ರೇಷ್ಮೆನೆ ಮಾಡಿರೋದ್ರಿಂದ ನಿಮ್ಮ ಜಮೀನಿಗೂ ಮತ್ತೆ ನೀವೀಗ ಲೀಸಿಗೆ ತೆಗೆದುಕೊಂಡಿರೋ ಜಮೀನಿಗೂ ಸಾಕಷ್ಟು ಅಂತರ ಇರುತ್ತೆ. ಜೊತೆಗೆ ಈಗ ಹುಳು ಸಾಕಾಣಿಕೆ ಮಾಡೋ ಸಂದರ್ಭದಲ್ಲಿ ನಿಗಮವನ್ನು ವಹಿಸಬೇಕು, ಅಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ? ಸರ್ ನಾವು ಮೇಂಟೈನ್ ಅಂದ್ರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಹುಳ ಎಲ್ಲಾನು ತೆಳ್ಳಗೆ ಇಟ್ಕೊಂಡು ಸೊಪ್ಪು ಒಳ್ಳೆ ಕ್ವಾಲಿಟಿ ಆದಂತ ಸೊಪ್ಪು ಹಾಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಮ್ಮ ಪಕ್ಕದ ಮನೆಯವರು ನಮಗೆ ಬತ್ತಾರೆ ಸೊಪ್ಪು ಇದಾಕೆ ಮುಯ್ಯಾಳ ಥರ, ನಾವು ಅವ್ರಿಗೆ ಹೋಯ್ತೀವಿ. ಹಂಗಾಗಿ ಲೇಬರ್ ಚಾರ್ಜ್ ಏನು ನಮಗೇನು ಬರಲ್ಲ. ಒಟ್ಟಾರೆ ಅಕ್ಕಪಕ್ಕದ ಮನೆಯವರ ಸಹಕಾರ ತುಂಬ ಚೆನ್ನಾಗಿದೆ ನಿಮ್ಮ ಈ ಒಂದು ಬೆಳೆನಲ್ಲಿ. ಹೌದು, ಅವ್ರು ನಮಗೆ ಬರ್ತಾರೆ, ನಾವು ಅವ್ರಿಗೆ ಹೋಗ್ತೀವಿ. ಕೇವಲ ರೇಷ್ಮೆ ಒಂದೇ ಅಲ್ಲ, ಇನ್ನು ಇತರ ಬೆಳೆಗಳನ್ನು ಕೂಡ ಹಿಂದಿನಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರಿ. ಏನೆಲ್ಲ ಬೆಳೆಯನ್ನ ಸಾಗುವಳಿ ಮಾಡಿದ್ರಿ, ಯಾವ ಬೆಳೆಯಲ್ಲಿ ಲಾಭ ಬಂತು, ಯಾವ ಬೆಳೆಯಲ್ಲಿ ನಿಮಗೆ ಲಾಸ್ ಅನಿಸ್ತು, ಯಾಕೆ ನಿಮಗೆ ರೇಷ್ಮೆಗೆ ಬರಬೇಕು ಅಂತ ಯಾಕೆ ಅನಿಸ್ತು? ಜೋಳ ಹಾಕಿದ್ರೆ ಅದ್ ಮ್ಯಾತೆ ಬಿಟ್ರೆ ಅಕ್ಕಿ ಕಾಯಕ್ಕಾಗಲ್ಲ, ಅಕ್ಕಿ ಪಕ್ಷಿ ಇವೆಲ್ಲ ತಿಂದಾಕವು. ಈ ಸೇವಂತಿಗೆ ಹೂ ಕಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಬೆಳಗುವೆ ಅವು ಕಟ್ಟಬೇಕಾಯ್ತು ಹೂನ. ಈ ಚೆಂಡು ಹೂವು ಇವೆಲ್ಲ ಕುಯ್ದು ಇವೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನಮ್ಮೂರಲ್ಲಿ ರೇಷ್ಮೆ ಹಾಕಿರೋರ್ನು ನೋಡಿದ್ವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಏನೋ ಸಿಗ್ಬೋದೇನೋ ಅಂತ ನಾವು ಆಯ್ಕೆ ನೋಡೋಣ ಅಂತ ಆಯ್ತು. ಅದರಲ್ಲಿ ಚೆನ್ನಾಗಿ ಆದಾಯ ಸಿಗ್ತಿತ್ತು, ಹಂಗಾಗಿ ಎಲ್ಲದಕ್ಕೂ ರೇಷ್ಮೆನೇ ಆಯ್ಕೊಂಡು. ಸಹಜವಾಗಿ ನಾವು ಹೂವಿನ ಬೆಳೆಯನ್ನು ಮಾಡಲಿಕ್ಕೆ ಅಂತೇಳಿ ಹೊರಟಾಗ ಆ ಹೂವಿನ ಬೆಳೆಗೆ ಕಂಪನಿಯವರ ಒಂದು ಸಹಕಾರ ಇರುತ್ತೆ, ಯಾವ್ದೋ ಒಂದು ಕಂಪನಿಯವರು ಗುತ್ತಿಗೆ ಕೊಡ್ತಾರೆ ಮಾಡ್ತಕ್ಕಂಥದ್ದು, ಈ ರೀತಿ ಇರುತ್ತೆ. ನೀವು ಆ ರೀತಿ ಮಾಡ್ತಾ ಇದ್ರೆ ಅಥವಾ ವೈಯಕ್ತಿಕವಾಗಿ ನೀವೇ ಬೀಜವನ್ನು ತಂದು ಮಡಿ ಮಾಡಿ ಹೂವಿನ ಬೆಳೆಯನ್ನು ಬೆಳೀತಾ ಇದ್ರೆ ಹೇಗೆ ಅಂತ? ನಾವೇ ವೈಯಕ್ತಿಕವಾಗಿ ಬೀಜ ತಂದು ನಾವೇ ಮಾಡ್ತಿದ್ದು, ಪ್ಯಾಕೆಟಲ್ಲಿ ಕೆಮಿಕಲ್ ಅಂಗಡಿಲಿ ಕೊಡೋರು, ಅವು ತಂದ್ಬಿಟ್ಟು ಪಾತಿ ಮಾಡ್ದಂಗೆ ಮಾಡಿಬಿಟ್ಟು ಉದುರಿಸಿ ಬಿಡಿವು. ಅವು ಹುಟ್ಟೆ ಆದಮೇಲೆ ಒಂದು 15 ದಿವಸ 20 ದಿವಸ ತಿಂಗಳು ಕಳೆದಾದ್ಮೇಲೆ ಸಾಲ ಹೊಡ್ಕೊಂಡು ನೆಟ್ಕೊಳ್ಳಿವು. ಟೊಮೊಟೊ ಬೆಳೆಯನ್ನು ಕೂಡ ಈ ಹಿಂದೆ ಮಾಡಿದ್ದೆ ಅಂತ ಹೇಳಿದ್ರಿ, ಎಷ್ಟು ವಿಸ್ತರಣಕ್ಕೆ ಮಾಡಿದ್ರಿ, ಯಾವ ರೀತಿ ಅದನ್ನು ಪೋಷಣೆ ಮಾಡ್ಕೊಂಡು ಬಂದ್ರಿ, ಹೇಗಿತ್ತು ಅದರ ಒಂದು ಕುರಿತಂತ ವಿಚಾರ ತಿಳಿಸ್ಕೊಡಿ. ಸರ್, ನಾವು ಈಗ ಒಂದು ಕೊರೋನಾ ಟೈಮಲ್ಲಿ 1,000 ರೂಪಾಯಿ ಚೀಲ ಆಗಿತ್ತು, ಅವಾಗ ನೆಟ್ಟಿದ್ದು ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ನಮಗೆ ಔಷಧಿ ಹೊಡೆದು ಹೊಡೆದು ಹೊಡೆದು ಸಾಕಾಗಿ ಹೋಯಿತು, ಅದೇ ಲಾಸ್ಟ್ ಬೆಳೆ ನಮ್ಮದು ಟೊಮೊಟೊ. ಇಲ್ಲಿಂದ ಒಂದು ಸಾಲಿ ಹೊಡ್ಕೊಂಡು ಹೋಗಿದ್ದಿದ್ರೆ ಮತ್ತೆ ಸ್ವಾನೆ ಬಂದು ಹಿಂದ್ಗಡೆಯಿಂದ ಇದನ್ನೇ ಮಾಡಿರೋದು, ಮತ್ತೆ ಅದೇ ಸಾಲಿಗೆ ಔಷಧಿ ಹೊಡ್ಕೊಂಡು ಹೋಗಿರೆ ಮತ್ತೆ ಹಂಗೆ ಆಗೋದು. ಹಂಗಾಗಿ 20 ಕ್ವಿಂಟಲ್ ತುಂಬ ಸಖತ್ತಾಗಿ ಬಂದಿತ್ತು ಟೊಮೊಟೊ. ಅಂದರೆ ರೈಟು ಹಂಗೆ ಸಿಕ್ತು, ಆದರೆ 100 ಚೀಲ ಟೊಮೊಟೊ ಹಣ್ಣು ಸಿಕ್ತು ಅಷ್ಟೇ. ಅಂದರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗಲಿಲ್ಲ, ಮಳೆ ಹೆಚ್ಚಾಗಿ ಅದು ಔಷಧಿ ಅದು ನಿಲ್ತಾ ಇರಲಿಲ್ಲ, ಮಳೆ ಜಾಸ್ತಿ ಆಗಿ ರೋಗ ಜಾಸ್ತಿ ಆಗಿಬಿಡ್ತು. ಈಗ ರೇಷ್ಮೆ ಮತ್ತು ಇತರ ಬೆಳೆಗಳಿಗೆಲ್ಲ ನೀವು ಗೊಬ್ಬರವನ್ನು ಪೂರೈಕೆ ಮಾಡಲಿಕ್ಕಾಗಿ ಆಡು ಕುರಿಗಳನ್ನ ಸಾಕೊಂಡಿದ್ದೀವಿ ಅಂತ ಹೇಳಿದ್ರಿ, ಹಸುಗಳನ್ನ ಸಾಕೊಂಡಿದ್ದೀವಿ ಅಂತ ಹೇಳಿದ್ರಿ, ಒಟ್ಟು ಎಷ್ಟು ಆಡು ಕುರಿಗಳಿದೆ ಈ ಕುರಿತಂತೆ ತಿಳಿಸ್ಕೊಡಿ. ಸರ್, 2 ಕುರಿಗಳವೆ, 9 10 ಆಡವೆ. ಎಷ್ಟು ವರ್ಷ ಆಯಿತು ನೀವು ಆಡು ಕುರಿಯನ್ನು ಸಾಕಲಿಕ್ಕೆ ಶುರು ಮಾಡಿ? ಸರ್, ಇವಾಗ ದೇವರಿಗೆ ಅಂತ ಕುಯ್ಯಕ್ಕೆ ಅಂತ ತಂದಿದ್ದು, ಅದು ಗಬ್ಬ ಆಗಿತ್ತೆ ಕುಯ್ಯಬೇಡ ಅಂತ ಹೇಳಿದ್ರು, ಅದು ಹಂಗೆ ಮಡಿಕೊಂಡು ಅದರಿಂದಲೇ ಮರಿ ಹಾಕಿ ಜಾಸ್ತಿ ಹೆಚ್ಚತ್ತುವಾಗ ಅದು. ಒಂದು ಸೂಲಲ್ಲಿ ಎಷ್ಟು ಮರಿಯನ್ನು ಹಾಕುತ್ತೆ, ಇದುವರೆಗೆ ಎಷ್ಟು ಮರಿಗಳಾಗಿದ್ದಾವೆ? ಸರ್, ಒಂದ್ಸಲ ಹಾಕಿದ್ರೆ 3 ಮರಿ ಹಾಕುತ್ತೆ ಅದು, ಹಂಗಾಗಿ ಅದ್ರ ಮಕ್ಕಳು ಹಂಗಂಗೆ ಹೆಚ್ಕೊಂಡು ಹೋದು. ಈಗ ಒಟ್ಟು 10ಕ್ಕಿಂತ ಹೆಚ್ಚಿಗೆ ಆಡು ಕುರಿಗಳಿದ್ದಾವೆ. ಹೌದು. ಅದನ್ನ ಮೇಯಿಸಲಿಕ್ಕೆ ಎಲ್ಲಿಗೆ ಹೊಡ್ಕೊಂಡು ಹೋಗ್ತೀರಿ, ಅದನ್ನ ಕಟ್ಟಲಿಕ್ಕೆ ಕೊಟ್ಟಿಗೆ ಅಂತ ಯಾವ ರೀತಿ ಮಾಡ್ಕೊಂಡಿದ್ದೀರಿ, ಇದರ ಪೋಷಣೆ ಯಾವ ಥರ ಮಾಡ್ತೀರಿ? ಸರ್, ನಾವೆಲ್ಲೂ ಮೇಸಕ್ಕಂತೂ ಹೋಗಲ್ಲ, ಜೋಳ ರಾಗಿ ಇವೆಲ್ಲ ತೆಳ್ತೀವಿ. ಅದು ಹುಟ್ಟಿದಾಗ ಈ ರೇಷ್ಮೆ ಸೊಪ್ಪು ಬಳ್ಳಿ ಸೊಪ್ಪು ಅಂತ ವೇಸ್ಟ್ ಸೊಪ್ಪು ಇರುತ್ತಲ್ಲ, ಅದು ಕಿತ್ಬಿಟ್ಟು ಅದ್ರೊಳಗೆ ಹಾಕ್ತೀವಿ, ಜೋಳ ರಾಗಿ ಇವೆಲ್ಲಾನು ಕೂದ್ಬಿಟ್ಟು ಹಾಕ್ತೀವಿ ತಿನ್ಕೋತವೆ. ಆಡು ಕುರಿಗಳನ್ನ ಬಿಟ್ಟು ಮೇಯಿಸ್ತೀರ ಅಥವಾ ಕಟ್ಟಾಕೆ ಮೇಯಿಸ್ತೀರ? ದೊಡ್ಡಿ ತರ ಮಾಡಿರ್ತೀವಿ, ಸುತ್ತಕ್ಕೂ ಜಾಲರಿ ಹೊಡೆದು ದಬ್ಬೆ ಕಟ್ಟಿ ಅದ್ರೊಳಗೆ ಬಿಡ್ತೀವಿ, ಮೇವು ಕೂದ ಹಾಕ್ತೀವಿ, ತಿನ್ಕೊಂಡು ಇರ್ತವೆ, ಸಂಜೆ ಟೈಮು ಕೊಟ್ಟಿಗೆ ಕೂಡ್ಕೋತೀವಿ. ಇನ್ನು ನಿಮ್ಮ ಒಂದು ಜಮೀನಿನಲ್ಲಿ ನಾಟಿ ಕೋಳಿಗಳನ್ನು ಸಾಕೊಂಡಿದ್ರಿ, ಎಷ್ಟು ವರ್ಷದಿಂದ ನಾಟಿ ಕೋಳಿಗಳನ್ನ ಸಾಕ್ತಾ ಇದ್ರಿ, ಯಾಕೆ ನಾಟಿ ಕೋಳಿಗಳನ್ನ ಸಾಕಬೇಕು ಅಂತ ತಮಗೆ ಅನಿಸ್ತು? ಮುಂಚೆ ಸಖತ್ ತುಂಬ ಕೋಳಿ ಇದ್ದು, ನಾವು ಮುಂಚೆ ಸೊಡ್ಡಲ್ಲಿದ್ದು ಗುಡ್ಲು ಮನೆಯಲ್ಲಿ, ಮಳೆಗಾಳಿ ಜಾಸ್ತಿ ಆಗಿ ಆಗ ನಮ್ಮ ಮನೆ ಮುರ್ಕೊಂಬಿದ್ದು ಆಗಿ ಕೋಳಿ ಎಲ್ಲ ನೀರಲ್ಲಿ ತೇಲು ಹೋಗ್ಬಿಟ್ಟಿದ್ದು, ಕದ್ರಗಡ್ ಕೆರೆ ಒಳಗೆ ತೇಲು ಹೋಗಿದ್ದು, ಅವಾಗ್ಲಿಂದ ಬಿಟ್ಟಿದ್ದು. ಇವಾಗ ಕೋಳಿ ಇದ್ರೆ ಮನೆಗೂ ಮೊಟ್ಟೆ ಕೋಳಿ ಸಿಗುತ್ತಲ್ಲ ಮಾಂಸಕ್ಕೆ ಅಂತ ಅಂದ್ಬಿಟ್ಟು ಮನೆ ಬಳಕೆಗೋಸ್ಕರ ಮಾಡ್ಕೊಂಡು. ಒಟ್ಟು ಎಷ್ಟು ಕೋಳಿಗಳಿಗೆ ಸದ್ಯ? ಈ ಕೋಳಿ ಇದ್ದಾವೆ ಸರ್, ಒಂದು 10 ಕೋಳಿ ಅವೆ, ಮರಿ ಒಂದು 3 ಕೋಳಿ ಮರಿ ಮಾಡಿತ್ತು, ಅವೊಂದು 10 30 ಅವೆ ಮರಿಗಳು. ಈಗ ಅದರಿಂದ ಬರ್ತಕ್ಕಂತಹ ಮೊಟ್ಟೆಗಳನ್ನ ಮಾರಾಟ ಮಾಡ್ತಾರೆ ಅಥವಾ ಕಾವಿ ಕೂರಿಸಿ ಮರಿ ಮಾಡ್ತಾರೆ ಹೇಗೆ? ಹೊರಗಡೆಕ್ಕಂತೂ ಮಾರಾಟ ಮಾಡಲ್ಲ ಸರ್, ನಮ್ಮ ಮನೆ ಬಳಕೆಗೆ ಮಾಡ್ಕೊಂಡು ಕಾವಿ ಕೂರಿಸ್ಬೇಕಾದ್ರೆ ಕೂರಿಸ್ತೀವಿ. ಈಗ ಆಡು ಕುರಿ ಕಟ್ತಕ್ಕಂತಹ ಕೊಟ್ಟಿಗೆಯ ಒಳಗಡೆ ಕೋಳಿಗಳನ್ನ ಕೂಡ ಹಾಕ್ತಾರೆ ಹೇಗೆ? ಅದ್ರೊಳಗೆ ಕೂಡ ಹಾಕ್ತೀವಿ. ಜೊತೆಗೆ ಹಸುಗಳನ್ನ ಸಾಕಿದ್ರಿ, ಹೋರಿಗಳನ್ನು ಇಟ್ಕೊಂಡಿದ್ರಿ, ಒಟ್ಟು ಎಷ್ಟು ಹಸು ಇದೆ ಮತ್ತೆ ಎಷ್ಟು ಲೀಟರ್ ಹಾಲನ್ನ ಕರಿತೀರಿ ಒಂದು ಒಪ್ಪತ್ತಿಗೆ? ಸರ್, ನಾವು ಒಂದು ಒಪ್ಪತ್ತಿಗೆ ಒಂದು 5 ಲೀಟರ್ ಹಾಲು ಕರಿತೀವಿ. ಇದು ಉಳುಮೆ ಮಾಡೋಕ್ಕೆ ಒಂದು ಜೊತೆ ಹಸುಗಳಿದ್ದಾವೆ, ಅದರಲ್ಲಿ ನಮ್ಮ ಡ್ಯಾಡಿಯವರು ಯಾರು ಕರೆದ್ರು ಕೂಲಿಯಾರು ಹೋಗ್ತಾರೆ. ಒಂದು ಜೊತೆ ಉಳುಮೆ ಮಾಡಕ್ಕೆ ಮಾಡಿಕೊಂಡಿದ್ದೀವಿ, ಒಂದು ಮನೆಗೆ ಕರವಿಗೆ ಅಂತ ಮಾಡಿಕೊಂಡಿದ್ವಿ, ನಮಗೆ ಹೆಚ್ಚಾಗಿದ್ದ ಹಾಲನ್ನ ಡೈರಿಗೆ ಹಾಕ್ತೀವಿ. ಒಂದು ಜೊತೆ ಹೋರಿ ಇದೆ, ಒಂದು ಹಸು ಕರವಿಗೆ ಅಂತೇಳಿದೆ, ಹೆಚ್ಚಿಗೆ ಆದ ಹಾಲನ್ನ ಮಾರಾಟ ಮಾಡ್ತೀರಿ ಇಲ್ಲಾಂತಂದ್ರೆ ತಮ್ಮ ಬಳಕೆಗೆ ಬಳಸ್ಕೊಳ್ತೀರಿ? ಹೌದು, ನಮ್ಮ ಬಳಕೆಗೆ ಬಳಸ್ಕೊತೀವಿ, ಹೆಚ್ಚಾಗಿದ್ದ ಡೈರಿಗೆ ಹಾಕ್ತೀವಿ ಸರ್. ಈ ಹೋರಿಯನ್ನ ಸಾಕ್ಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು, ಈಗ ಅದರ ನಿರ್ವಹಣೆನ ಯಾವ ತರ ಮಾಡ್ತಾ ಇದ್ರಿ? ಯಾಕೆಂತಂದ್ರೆ ಈಗೆಲ್ಲ ಕೂಡ ಟ್ರ್ಯಾಕ್ಟರ್ನ ಮೊರೆ ಹೋಗ್ತಾರೆ, ನೀವೇನಕ್ಕೆ ಇನ್ನು ಹೋರಿಯನ್ನ ಇಟ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ರಿ? ಸರ್, ಟ್ರ್ಯಾಕ್ಟರ್ನೂ ಇದೆ, ಅಂದ್ರೆ ಈಗ ನಾವು ಟ್ರ್ಯಾಕ್ಟರ್ ಸಾಲ ಮಾಡಿಲ್ಲ, ಎತ್ತಿನ ಸಾಲಯ. ಫ್ರೀ ಇದ್ದಾಗ ದುಡಿಮೆ ಮಾಡಕ್ಕೆ ಅಂದ್ಬಿಟ್ಟೆ ಟ್ರ್ಯಾಕ್ಟರ್ ತಗೊಂಡಿದ್ದು, ಫ್ರೀ ಇದ್ದಾಗ ಉಳುಮೆ ಮಾಡಕ್ಕೂ ಹೋಗ್ತೀನಿ ಟ್ರ್ಯಾಕ್ಟರ್ ಇಲ್ಲವೇ. ಈಗ ಹೋರಿಗಳನ್ನ ನಿಮ್ಮ ಬಳಿ ಇಟ್ಕೊಂಡು ಎಷ್ಟು ವರ್ಷಗಳಾಯ್ತು? ಸರ್, ನಮ್ಮ ಅಪ್ಪನ ಕಾಲದಿಂದಲೂ ಇಟ್ಕೆ ಬಂದರೆ ಅದನ್ನ. ಈಗ ಉಳ್ಮೆ ಮಾಡಕ್ ಟ್ಯಾಕ್ಟ್ರಿ ಇದ್ರು ಹೊಸ್ಕೊಳ ಉತ್ತಂಗ ಆಗಲ್ಲ, ಹೊಸ್ಕೊಳಲ್ಲಿ ಹೊಡೆದಂಗ ಆಗಲ್ಲ ಉಕ್ಕೆನ. ಹಂಗಾಗಿ ಮಡಿಕೊಂಡಿದ್ವಿ ಅಡ್ಡ ಉಕ್ಕೆ ಹೊಡ್ಕೊಳಕ್ಕೆ. ಈಗ ನೀರಿನ ಮೂಲ ಒಟ್ಟು ಎರಡು ಬೋರ್ವೆಲ್ ಇದೆ, ಉತ್ತಮವಾದಂತಹ ನೀರು ಬರ್ತಾ ಇದೆ ಅಂತ ಹೇಳಿದ್ರಿ. ಈಗ ಸಹಜವಾಗಿ ನಾವು ಈಗ ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಕೂಡ ಅದಕ್ಕೆ ಗೊಬ್ಬರದ ಪೂರೈಕೆನ ಮಾಡಬೇಕು. ಯಾಕೆಂದ್ರೆ ಈಗ ನಿಮ್ಮ ಬಳಿ ಈಗಾಗಲೇ ಆಡು ಕುರಿಗಳಿದೆ, ಕೋಳಿ ಇದೆ, ಹಸು ಇದೆ, ಜೊತೆಗೆ ಹೋರಿಗಳು ಇದೆ. ಕೊಟ್ಟಿಗೆಯನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ಇದರಿಂದ ಬರ್ತಕ್ಕಂಥ ತ್ಯಾಜ್ಯವನ್ನೆಲ್ಲ ಗೊಬ್ಬರವಾಗಿ ಯಾವ ರೀತಿ ಮಾರ್ಪಾಟು ಮಾಡ್ಕೊಳ್ತಾ ಇದ್ದೀರಾ? ಸರ್, ಗೊಬ್ಬರ ಎಲ್ಲನೂ ಒಂದಕ್ಕೆ ಗುಣ ಕಂಡಿರ್ತೀವಿ. ಒಂದು ವರ್ಷ ತಕ್ಕ ಸ್ಟಾಕ್ ಮಾಡ್ಕೋತೀವಿ. ಒಂದು ವರ್ಷ ಆದಮೇಲೆ ಒಂದು ಬ್ಯಾಚ್ ಸಿಸ್ಟಮಲ್ಲಿ ಹಾಕೊಂಡು ಹೋಗ್ತೀವಿ. ದನಿನ ಕೊಟ್ಟಿಗೆ ಅಂದರೆ ಒಂದು ಸೊಂಟು ಮಟ್ಟ ಗೋಡೆ ಇಕ್ಕೊಂಡು ಒಂದು 22 ಉದ್ದ ಮಾಡ್ಕೊಂಡು ಮೇಕ್ ಸೀಟ್ ಹಾಕೊಂಡು ಇನ್ನು 5 ಎತ್ತರ ಗೋಡೆ ಇಕ್ಕೊಬಿಟ್ಟು ಮೇಕ್ ಜಾಲರಿ ಹಾಕೊಂಡಿದ್ವಿ ಗಾಳಿ ಹೊಡೆಯಂಗೆ. ಈಗ ಹಸುಗಳಿಗೆ ಈಗ ಮೇವಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಮೇವಿಗೆ ಏನು ತೊಂದರೆ ಇಲ್ಲ ಸರ್. ನಮ್ದಿಲ್ಲ ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರು ಕೊಡ್ತಾರೆ, ನಾವಿಲ್ಲ ಅಂದರೆ ನಾವು ಕೊಡ್ತೀವಿ. ನಾವು ಬೆಳ್ಕೊತೀವಿ. ಸೊಪ್ಪು ಇರುತ್ತಲ್ಲ, ರೇಷ್ಮೆ ಸೊಪ್ಪು, ವೇಸ್ಟ್ ಸೊಪ್ಪು, ಅದೆಲ್ಲನೂ ಹಾಕೊಂಡು ಜೋಳ ಪಾಳ ರಾಗಿ ಪಾಗಿ ಎಲ್ಲ ಬೆಳ್ಕೊತೀವಲ್ಲ, ರಾಗಿ ಹುಲ್ಲೆಲ್ಲ ಇರುತ್ತೆ. ಒಟ್ಟಾರೆ ರೀತಿ 16 ಬೆಳೆಗಳನ್ನ ಸಂಯೋಜನೆ ಮಾಡಿ ಕಡೆಗೆ ನೀವು ರೇಷ್ಮೆಯನ್ನೇ ಮಾಡಬೇಕು ಅಂತೇಳಿ ರೇಷ್ಮೆ ಬೆಳೆಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರಿ. ರೇಷ್ಮೆ ಬೆಳೆಯಲ್ಲಿ ನಿಮ್ಮ ಸಾಧಕ ಬಾಧಕಗಳ ಕುರಿತಂತೆ ತಿಳಿಸ್ಕೊಡಿ, ಅಂದರೆ 7 ಬೀಳು ತಿಳಿಸ್ಕೊಡಿ. ನಿಮ್ಗೀಗ ಹೇಗೆ ಅನಿಸ್ತಾ ಇದೆ ರೇಷ್ಮೆ ಬೆಳೆ? ಸರ್, ರೇಷ್ಮೆ ಬೆಳೆಯಾದ್ಮೇಲೆ ನಮ್ಮ ಅಕ್ಕನೂ ಮದುವೆ ಮಾಡಿದ್ರು, ನಮ್ಮ ತೆಂಗು ಇಲ್ಲ ಸರ್, ನಮ್ಮ ರೇಷ್ಮೆ ಒಂದೇ ಆದಾಯ. ನಮ್ದಿನ್ನು ಯಾವ ಆದಾಯನೂ ಇಲ್ಲ, ರೇಷ್ಮೆಲೆ ಎಲ್ಲನೂ ಮಾಡ್ಕೊಂಡು ಹೋಗ್ತಿದ್ವಿ. ನಮ್ಮ ಅಕ್ಕನ ಮದುವೆ ಆಗಲಿ, ನಾವು ಜಮೀನು ತಗೊಂಡಿದ್ದೆ ಆಗಲಿ, ನಾನು ಟ್ಯಾಕ್ಟರ್ ತಗೊಂಡಿದ್ದೆ ಆಗಲಿ, ನಾವು ಬಾವಿ ಕೊರ್ಸಿದ್ದೆ ಆಗಲಿ, ಎಲ್ಲ ರೇಷ್ಮೆಲೆ. ರೇಷ್ಮೆ ತುಂಬ ಚೆನ್ನಾಗಿ ಆದಾಯ ಆಗುತ್ತೆ. ರೇಷ್ಮೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಕೈ ಹಿಡಿದಿದೆ, ಒಳ್ಳೆ ಆದಾಯವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ. ಈಗ ಒಂದು ಬಾರಿ ಅಂದರೆ ಒಂದು ಬ್ಯಾಚ್ನಲ್ಲಿ ಎಷ್ಟು ಗೂಡುಗಳನ್ನ ತಂದು ಸಾಕಾಣಿಕೆ ಮಾಡ್ತೀರಿ? ಸೊಪ್ಪಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೀರಿ ಆ ಒಂದು ಸಂದರ್ಭದಲ್ಲಿ? ಸರ್, ನಾವು ಒಂದು ಬ್ಯಾಚಿಗೆ 300 ಮೊಟ್ಟೆ ಮೇಯಿಸ್ತೀವಿ. ಒಂದು 300 ಮೊಟ್ಟೆ ಕಡಿಮೆ ಅಂದರೆ 2.5 ಕ್ವಿಂಟಲ್ ಗೂಡು ಬೆಳ್ಕೊತೀವಿ. 2.5 ಕ್ವಿಂಟಲ್ ಗೂಡಿಗಾದರೂ ಅಲ್ಲಿ ರೈಟು ನಮ್ಮ ಜವಾಬ್ದಾರಿ ಅಲ್ಲ. ಅಲ್ಲಿ ನಾವು ಬೆಳ್ಕೊಂಡು ಹೋಗಿರೋ ಬೆಳೆಗೆ ಏನು ಬೆಲೆ ಸಿಗುತ್ತೆ ಆ ಬೆಲೆ ಸಿಗುತ್ತೆ. ಗೌರ್ಮೆಂಟ್ ಅಫಿಷಿಯಲ್ಗಿಂತ ಹೆಚ್ಚಾಗಿ ಒಂದು ಇದು ನೋಡ್ತೀವಿ ಸರ್ ನಾವು. ಈಗ ಯಾಕೆ ಅಂತಂದ್ರೆ ಈಗ ಉತ್ತಮವಾದಂತಹ ರೇಷ್ಮೆ ಗೂಡನ್ನ ನಾವು ಬೆಳಿಬೇಕು ಅನ್ನೋದಾದ್ರೆ ಅಲ್ಲಿ ಸೊಪ್ಪಿನ ಒಂದು ಉತ್ತಮ ಗುಣಮಟ್ಟ ಕೂಡ ಕೆಲಸವನ್ನ ಮಾಡುತ್ತೆ. ಹಾಗೇನೆ ಈಗ ನೀವು ಉತ್ತಮವಾದಂತಹ ಗೂಡನ್ನ ಬೆಳಿಬೇಕು ಅನ್ನೋದಾದ್ರೆ ಅಲ್ಲಿ ಶುಚಿತ್ವ ತುಂಬಾ ಹೆಚ್ಚಿನ ಒಂದು ಕೆಲಸವನ್ನ ಮಾಡುತ್ತೆ. ಈಗ ನಾವು ಈಗ ರೇಷ್ಮೆ ಮನೆಯ ಶುಚಿತ್ವವನ್ನು ಯಾವ ರೀತಿ ಕಾಪಾಡಬೇಕು, ಯಾವ ರೀತಿ ನಿರ್ವಹಿಸಿಕೊಂಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀರಿ? ಸರ್, ರೇಷ್ಮೆ ಮನೆಗೆ ನಾವು ಒಂದು ಬೆಳೆ ಮುಗಿದ ಮೇಲೆ ಬ್ಲೀಚಿಂಗ್ ಪೌಡರ್ ಇರ್ಬೋದು, ಡಕಲ್ ಇರ್ಬೋದು, ಇದು ಅಸ್ತ್ರ ಇರ್ಬೋದು, ಅಳಿ ಸುಣ್ಣ ಇವೆಲ್ಲ ನೀಟಾಗಿ ಹಾಕಿ ಮನೆ ತೊಳೆದ್ರೆ ಸೋಂಕು ನಿವಾರಕ ಮಾಡ್ಕೊಂಡು ಬೆಳೆ ಇಟ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿಯನ್ನ ನಿಮಗೆ ಇಲಾಖೆಯಿಂದ ಯಾವ ರೀತಿ ಹೇಳ್ಕೊಡ್ತಾರೆ? ನಿಮಗೆ ಈ ಒಂದು ಕೆಲವೊಂದು ಈ ಔಷಧಿಗಳನ್ನ ಹೇಳಿದ್ರೆ ಅವುಗಳನ್ನೆಲ್ಲ ನಿಮಗೆ ರಿಯಾಯಿತಿ ದರದಲ್ಲಿ ಸಿಗುತ್ತಾ ಹೇಗೆ? ಹೌದು ಸರ್, ಇಲ್ಲಿ ರಾಮನಗರಕ್ಕೆ ಗೂಡು ಮಾರು ಬರಕ್ ಹೋದಾಗ ಅಲ್ಲೇ ಅಕ್ಕಪಕ್ಕ ಅಂಗಡಿ ಇರ್ತವೆ, ಅಲ್ಲಿಂದಲಾರು ತರ್ತೀವಿ. ಇಲ್ಲಾಂದ್ರೆ ನಮ್ಮ ಇಲ್ಲಿ ಉದಯಪುರದಲ್ಲೇ ಸಿಗುತ್ತೆ, ಅಲ್ಲಾರು ತಗೊಂಡು ಮಾಡ್ಕೋತೀವಿ. ನಾವೀಗ ಒಂದು ಬೆಳೆಯನ್ನ ಬೆಳೆದಾಯ್ತು ಅಂತಂದ್ರೆ ಈಗ ನಾವೀಗ ಒಂದು ಗೂಡನ್ನ ಎತ್ತಾಯ್ತು ಇನ್ನೊಂದು ಗುಡಿಗೂ ಒಂದು ಗುಡಿಗೂ ಎಷ್ಟು ದಿನಗಳ ಅಂತರವನ್ನ ಇಡ್ತೀರಿ? ಒಂದೊಂದು ವಾರ ಅಷ್ಟೇ ಸರ್ ನಮ್ದು. ಇಲ್ಲಾಂದ್ರೆ ಯಾರ ವಾರ ಬಾಡಿಗೆ ಮನೆ ಸಿಗಿದ್ರೆ ಇದು ಬೆಳೆ ಮೇಯ್ತಿದ್ದಂಗೆ ಆ ಮನೆಗೆ ಬೆಳೆ ತಂದು ಹಾಕೋಬಿಟ್ಟು ಈ ಮೇಲೆ ನಾವು ಮಾಡ್ಕೋಬಿಟ್ಟು ನಮ್ಮ ಅಮ್ಮನಲ್ಲಿ ನಮ್ಮ ಅಪ್ಪನಲ್ಲಿ ಇಲ್ಲಿ ಮಾಡ್ಕೋತಾ ಇರ್ತಾರೆ. ಇಲ್ಲ ನಾನಾದ್ರೂ ಅಲ್ಲಿಗೆ ಇವು ಚಂದ್ರಿಕೆ ಹಾಕೋಷ್ಟೊಳಗೆ ಅಲ್ಲೋಗಿ ನಾನು ಮಾಡ್ಕೋತಾ ಇರ್ತೀನಿ. ಚಂದ್ರಿಕೆನ ನೀವೇ ಮಾಡ್ತೀರೋ ಅಥವಾ ಹೊರಗಡೆಯಿಂದ ತರ್ತೀರಾ? ಇಲ್ಲ, ನಮ್ಮ ತಂದು ಮಡಿಕೊಂಡ್ರೆ ಒಂದ್ಸಲ ಅವೇ ತುಂಬ ವರ್ಷ ಬರ್ತವೆ, ನಾವು ಮಡಿಕೊಂಡಂಗೆಲ್ಲ ಇರ್ತವೆ. ಅವನು ಅವ ಮಾಡಿಕೊಂಡು 2 ಮನೆಗೂ ಹಾಕೊಂಡು ಮಾಡಿಕೊಂಡಿದ್ವಿ. ಈ ಹಿಂದೆ ಪದ್ಧತಿ ಬೇರೆ ಇತ್ತು, ಈಗ ಹೊಸ ಪದ್ಧತಿಗಳು ರೇಷ್ಮೆ ಸಾಕಾಣಿಕೆಯಲ್ಲಿ ಬಂದಿದೆ. ನೀವು ಹಳೆ ಪದ್ಧತಿಗೂ ಹೊಸ ಪದ್ಧತಿಗೂ ಎರಡರನ್ನೂ ಮಾಡಿ ಅನುಭವ ಇದೆ, ಈ ಕುರಿತಂತೆ ತಿಳಿಸ್ಕೊಡಿ. ನಮ್ಮ ಅಪ್ಪರ್ ಮಾಡಿರ್ಬೋದು, ಹಳೆ ಪದ್ಧತಿ ನಾವು ಮಾಡಿಲ್ಲ. ಆ ಊರು ಹಣ್ಣು ಬಂದಿರೋವೆಲ್ಲಾನು ಹುಳ ಎಲ್ಲಾನು ಅದು ಬಿಡ್ಬೇಕಿತ್ತು. ಈಗ ಹಂಗಲ್ಲ, ದನಿಗೆ ಮೇವು ಕಟ್ ಮಾಡ್ದಂಗೆ ಕಟ್ ಮಾಡ್ಬಿಟ್ಟು ತಾಂಡೋಗಿ ತುಂಬಿಟ್ಟು ಸೊಪ್ಪು ಹೆಂಗೆ ಹಾಕ್ತೀವಿ ಮಾಮೂಲಿ ಹಾಕ್ಬಿಟ್ಟು ಹಣ್ಣು ಬಂದಾಗ ಚಂದ್ರಿಕೆ ದಬಾಕಿ ಬೊತೆ ಹಾಕ್ತೀವಿ. ಈ ರೇಷ್ಮೆ ಬೆಳೆ ಇದೆಯಲ್ಲ, ಇದೊಂಥರ ಬಹಳ ಸೂಕ್ಷ್ಮವಾದಂತಹ ಬೆಳೆ. ಉತ್ತಮವಾದಂತಹ ರೇಷ್ಮೆ ಬೆಳೆಯಲ್ಲಿ ನಾನು ಆದಾಯವನ್ನು ಪಡಿಬೇಕು ಅನ್ನೋದಾದ್ರೆ ಯಾವ ರೀತಿ ನಾನು ಅಲ್ಲಿ ಈ ಸೂಕ್ಷ್ಮತೆಗಳನ್ನೆಲ್ಲ ಅನುಸರಿಸ್ಕೊಂಡು ಇದನ್ನ ಸಾಕ್ಬೇಕಾಗತ್ತೆ ಹೇಳಿ? ಸೂಕ್ಷ್ಮತೆ ಅಂದರೆ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನಾವು ಮಕ್ಕಳು ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೊಂಡು ನಿಗಾ ಒತ್ತು ಕೊಟ್ಟು ಮೇಯಿಸ್ಬೇಕು. ಒತ್ತು ಕೊಟ್ಟು ಮೇಯಿಸಿದ್ರೆ ನೀಟಾಗಿ ಬರುತ್ತೆ. ಸಹಜವಾಗಿ ನೀವೀಗ 3 ಹಂಗಾಮ್ನಲ್ಲೂ ಕೂಡ ಈ ಗೂಡನ್ನ ಸಾಕಾಣಿಕೆ ಮಾಡ್ತೀರಿ. ಈಗ ಚಳಿಗಾಲ ಆಗ್ಬೋದು, ಬೇಸಿಗೆ ಆಗ್ಬೋದು, ಮತ್ತೆ ಮಳೆಗಾಲದಲ್ಲೂ ಆಗ್ಬೋದು. ಈಗ ಹವಾಮಾನ 3 ಕಾಲದಲ್ಲೂ ವಿಭಿನ್ನವಾಗಿರುತ್ತೆ. ಈಗ ಚಳಿಗಾಲದಲ್ಲಿ ಯಾವ ರೀತಿ ಅದನ್ನ ಸಾಕಾಣಿಕೆ ಮಾಡ್ತೀರಿ, ಮಳೆಗಾಲದಲ್ಲಿ ಯಾವ ರೀತಿ ಸಾಕಾಣಿಕೆ ಮಾಡ್ತೀರಿ, ಬೇಸಿಗೆನಲ್ಲಿ ಯಾವ ರೀತಿ ಸಾಕಾಣಿಕೆ ಮಾಡ್ತೀರಿ, ಸ್ವಲ್ಪ ವಿವರವಾಗಿ ಹೇಳ್ಕೊಡಿ. ಸರ್, ಬೇಸಿಗೆ ಟೈಮಲ್ಲಿ ಮನೆ ಮೇಕೆಲ್ಲ ನೀರು ಹೊಡ್ಕೊಂಡು ಗೋಡೆಗೆಲ್ಲ ನೀರು ಹೊಡ್ಕೊಂಡು ಬೆಳಿತೀವಿ. ಮಳೆಗಾಲದಲ್ಲಿ ಈಟ್ರು ಇವೆಲ್ಲನೂ ಹಾಯ್ಕೊಂಡು ಕೊಬ್ಬರಿ ಚಿಪ್ಪು ಇರುತ್ತಲ್ಲ ಕೊಬ್ಬರಿ ಚಿಪ್ಪು ಡಬ್ರಿಗೆ ಹಾಯ್ಕೊಂಡು ಎಣ್ಣೆ ಟಿನ್ನಿಗೆ ತೂತ ಕುಯ್ಕೊಂಡು ಅದರೊಳಕ್ಕೆ ಇದ್ಲು ಮಾಡಿಬಿಟ್ಟು ಇದು ಮಾಡ್ಕೊಂಡು ಹೀಟ್ ಕೊಡ್ಕೊಂಡು ಬೆಳ್ಕೊತೀವಿ ಚಳಿ ಟೈಮಲ್ಲಿ. ಮಳೆ ತುಂಬ ಹೆಚ್ಚಾದಂತಹ ಸಂದರ್ಭದಲ್ಲಿ ನಿಮ್ಗೀಗ ಸೊಪ್ಪನ್ನು ಕುಯ್ಕೊಂಡು ತಗೊಂಡ್ಬಂದು ಹಾಕೋದು ಕಷ್ಟ ಆಗಬಹುದು, ಆ ಸಂದರ್ಭದಲ್ಲಿ ಗ್ಯಾಪ್ ಏನಾದ್ರು ಮಾಡ್ತಿರೋ ಅಥವಾ ಹಂಗೆ ಬೆಳೆಯನ್ನು ಮುಂದುವರಿಸ್ತಾ ಬರ್ತೀರಾ ಹೇಗೆ? ಸರ್, ಮುಂದುವರಿಸ್ತೀವಿ ಅಂದರೆ ಈ ಮಳೆ ಹಾಕೋಂಥ ಸೊಪ್ಪನ್ನ ಇವತ್ತೇ ಕೂದ್ ಮಡಿಕೊಂಡಿರ್ತೀವಿ. ಈ ಮಳೆ ಟೈಮಲ್ಲಿ ಸೊನ್ನೆ ಟೈಮಲ್ಲಿ ಯಾವಾಗ ಫ್ರೀ ಕೊಡುತ್ತೆ ಅವಾಗ ಕುಯ್ಕೊಂಡು ಕುಯ್ಕೊಂಡು ಸ್ಟಾಕ್ ಹೊಡ್ಕೊತಿರ್ತೀವಿ. ಅವಾಗೇನು ಗೊತ್ತಲ್ಲ ಸೊಪ್ಪು ಇನ್ನು ಸೊನ್ನೆ ಇಟ್ಕೊಂಡ್ರೆ ಕುಯ್ಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದಿನದ ಸೊಪ್ಪು ಮುಂಚೆನೇ ಕುಯ್ಕೊಂಡು ಮಡಿಕೊತೀವಿ. ಈಗ ಸಹಜವಾಗಿ ನಾವೀಗ ಗೂಡಿನ ಹುಳುಗಳಿಗೆ ಎಲೆಯನ್ನ ಹಾಕಬೇಕು, ಅದು ಎಲೆಯನ್ನ ತಿಂದೆ ಬದುಕತಕ್ಕಂತಹ ಒಂದು ಹುಳು. ಎಲೆಯನ್ನ ಯಾವ ರೀತಿ ಹರಡಿ ಹಾಕ್ತೀರಿ, ಒಟ್ಟು ಎಷ್ಟು ನೀವು ಸ್ಟೆಪ್ಗಳನ್ನ ಮಾಡ್ಕೊಂಡಿದ್ದೀರಿ ನಿಮ್ಮ ಸಾಕಾಣಿಕೆ ಮನೆಯಲ್ಲಿ? ಸಾಕಾಣಿಕೆ ಮನೆಯಲ್ಲಿ ಈ ಕಡೆ 6 ಸ್ಟ್ಯಾಂಡು ಆ ಕಡೆ 6 ಸ್ಟ್ಯಾಂಡು, ಒಟ್ಟು 12 ಸ್ಟ್ಯಾಂಡು ಸರ್. 12 ಸ್ಟ್ಯಾಂಡಲ್ಲೂ ಹುಳು ಹಾಕ್ತೀವಿ. ಹುಳು ಹಾಕ್ಬಿಟ್ಟು ಅದಕ್ಕೆ ಏನು ಪ್ರಮಾಣದಲ್ಲಿ ಸೊಪ್ಪು ತಿನ್ನುತ್ತೆ ಆ ಪ್ರಮಾಣದಲ್ಲಿ ಕೊಟ್ಕೊಂಡು ಹೋಗ್ತೀವಿ. ಈಗ 4ನೇ ಜ್ವರದಿಂದ ಆರಂಭ ಆಯಿತು, ಅಲ್ಲಿಂದ ನಿಮಗೆ ಕೆಲಸ ಸ್ವಲ್ಪ ಹೆಚ್ಚಿಗೆ ಶುರುವಾಗುತ್ತೆ. ಇನ್ನದು ಪೂರ್ಣ ಪ್ರಮಾಣದಲ್ಲಿ ನಮಗೀಗ ಗೂಡು ಬಂದಿದೆ ಮಾರಾಟಕ್ಕೆ ಅನ್ನೋವರೆಗೂ ಎಷ್ಟು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಮತ್ತು ಕಾಳಜಿಯನ್ನು ವಹಿಸಬೇಕಾಗತ್ತೆ? ಸರ್, 4 ಎದ್ದು ಬೇಸಿಗೆ ಟೈಮಲ್ಲಾದರೆ 6 ಮೇವು 6 ಮೇವು ತಿಂದು 12 ಸೊಪ್ಪು ಅಂದರೆ 6 ಮೇವು ಅಂದರೆ ಬೆಳಗ್ಗೆ ಸಂಜೆ ಸೇರಿಸಿದರೆ 12 ಸೊಪ್ಪು ನಾವು 6 ಮೇವು ಅಂತ ಕರಿತೀವಿ. 6 ಮೇವು 6 ಮೇವು ತಿಂದು ಆದಮೇಲೆ ಹಣ್ಣಿ ಬರುತ್ತೆ. ಹಣ್ಣಿ ಬಂದಾದಮೇಲೆ ಚಂದ್ರಿಕೆ ಹಾಕಿ ಒಂದು 3-4 ದಿನ ಬಿಟ್ಟು ಚಂದ್ರಿಕೆ ಎತ್ತಿಡಬೇಕು. ಅದು ವೇಸ್ಟ್ ಹುಳ ಗೂಡು ಕಟ್ಟಿರುತ್ತೆ, ಕೆಲವು ಕಟ್ಟಿರಲ್ಲ, ಅವೆಲ್ಲನೂ ತೆಗೆದಾಕಿ ಚಂದ್ರಿಕೆ ತೆಗೆದು ಇಟ್ಕೊಂಡು ಗೂಡು ಬಿಚ್ಚೋದು ಒಂದು ದಿವಸ ಐತೆ ಅನ್ನಂಗೆ ಒಂದು ಸ್ಟ್ಯಾಂಡಿನ ಕಸ ತಕ್ಕಂಗೆ ಗೂಡು ಹಾಕೊಳ್ಳಂಗೆ ಮಾಡ್ಕೊಂಡು ಇದು ಮಾಡ್ಕೋತೀವಿ. ಇನ್ನು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೆಡ್ ಶೀತ ಬರ್ದಂಗೆ ಎಚ್ಚೆತ್ತವಾಗಿ ಸುಣ್ಣ ಹೊಡ್ಕೋಬೇಕು. ಕರೆಂಟು ವೈರ್ ಇದ್ದು ಎಲ್ಲನೂ ಎಳ್ಕೊಂಡು ಬಲ್ಪ್ ಹಾಕೊಂಡು ಹೀಟ್ರ್ ಹಾಕೋಬೇಕು, ಇಲ್ಲಾಂದರೆ ಗೂಡು ತುಂಬ ಮೆತ್ತೆ ಬಂದ್ಬಿಡುತ್ತೆ, ಬೂಸ್ಟ್ ಬರುತ್ತೆ ಮೆಸ್ಸು. ಈಗ ಸಹಜವಾಗಿ ಒಂದು ಬೆಳೆನಲ್ಲಿ ಒಳ್ಳೇದು ಆಗುತ್ತೆ ಸ್ವಲ್ಪ ಕೆಟ್ಟದ್ದು ಆಗುತ್ತೆ, ಒಂಥರ ಲಾಸ್ ಆಗುತ್ತೆ ಆದಾಯ ಏನಾಗುತ್ತೆ, ನೀವೀಗ ಹಾಕಿರ್ತಕ್ಕಂತಹ ಅಷ್ಟು ಮೊಟ್ಟೆಗಳು ಉತ್ತಮ ಪ್ರಮಾಣದಲ್ಲಿ ಗೂಡನ್ನು ಕಟ್ಟುತ್ತಾ ಹೇಗೆ ಕಟ್ಟುತ್ತೆ? ಸರ್, ಅದು ಚಾಕಿ ಮೇಲೆ ಡಿಪೆಂಡು. ಈಗ ನಾವು ಚಾಕಿ ತಂದಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಈಗ ಚಾಕಿಯನ್ನ ಉತ್ತಮವಾಗಿ ಮಾಡ್ಕೊಂಡು ಹೋದ್ರೆ ಮಾತ್ರ ಒಂದು ಒಳ್ಳೆಯ ಗೂಡನ್ನು ನಾವು ಪಡೆಯಬಹುದು ಅಂತ ಅನ್ನೋದು ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಹೋಗುತ್ತೆ. ಈ ಚಾಕಿ ಸಾಕಾಣಿಕೆ ಕುರಿತಂತೆ ನೀವು ಹೇಗೆ ಮಾಡ್ಕೋತೀರಿ ಚಾಕಿಯನ್ನು ಹೇಳಿ? ಸರ್, ನಾವು 3 ಬ್ಯಾಚ್ ಆಗಿರೋದ್ರಿಂದ ಚಾಕಿ ಮಾಡ್ಕೊಳಕ್ಕಾಗಲ್ಲ. ಚಾಕಿ ಅಂದರೆ ಮಕ್ಕಳಿಗಿಂತ ಹೆಚ್ಚಾಗಿ ಸಣ್ಣದ್ರಲ್ಲಿ ನೋಡ್ಕೋಬೇಕು ಅದನ್ನು. ನಾವು ಆಗಲ್ಲ 3 ಬ್ಯಾಚ್ ಆಗಿರೋದ್ರಿಂದ. ಇದು ಸೊಪ್ಪು ಒಂದಿರುತ್ತೆ, ನಾವು ಚಾಕಿ ಕಟ್ಕೊಳ್ಳೋ ಅಷ್ಟರೊಳಗೆ ಅದು ಸೊಪ್ಪು ಅಲ್ಲೇ ತಳ್ಳಿಂದ ಹಣ್ಣಲ್ಲಿ ಬಿದ್ದಿರುತ್ತೆ. ಹಂಗಾಗಿ ನಮ್ಮೂರಲ್ಲೇ ನಮ್ಮ ಮಾವ ಮತ್ತು ಇನ್ನೊಬ್ಬರು ಅವಿನಾಶ್ ಅಂತ ಚಾಕಿ ಕಟ್ತಾರೆ, ಅವ್ರ ಹತ್ರನೇ ಮರಿ ತಗೊಂಡು ಬೆಳೆ ಮೇಯಿಸ್ತೀವಿ. ಎಷ್ಟು ವರ್ಷದಿಂದ ನೀವು ಅವರ ಬಳಿಯಿಂದನೇ ಈ ಚಾಕಿನ ತರ್ತಾ ಇದ್ರಿ? ಅವ್ರ ಚಾಕಿ ಸೆಂಟ್ರ್ ಮಾಡಿದ ತಟ್ಟಿಂದ ಅವ್ರ ಹತ್ರನೇ. ಈಗ ಒಂದು ವಿಚಾರವನ್ನು ನಮಗೆ ಸರಿಯಾಗಿ ತಿಳಿಸ್ಕೊಡ್ಬೇಕು, ನೀವು ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಆದಾಯ ಬರುತ್ತೆ, ಖರ್ಚು ಎಷ್ಟು ಬರುತ್ತೆ ಹೇಳಿ. ಸರ್, ಅದು ಖರ್ಚು ಆದಾಯ ಎಲ್ಲ ಲೆಕ್ಕ ಹಾಕಿಲ್ಲ, ಮಾಡ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟು 1 ಲಕ್ಷಕ್ಕೆ ಏನು ಮೋಸ ಏನಾಗಲ್ಲ ರೇಷ್ಮೆ ಮೇಯಿಸಿದ್ರೆ. ಇಲ್ಲಿ ಈಗ ನೀವು ನಿಮ್ಮ ಹೆಂಡತಿಯನ್ನು ಸೇರಿ 4 ಜನನ ತೊಡಗಿಸ್ಕೊಳ್ತೀರಾ ಕೆಲಸಕ್ಕೆ ಹೇಗೆ? ಹೌದು, 4 ಜನನು ಮಾಡ್ತೀವಿ. ಖರ್ಚನ್ನು ಕಳೆದು 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ಬೋದು ಅಂತ ಹೇಳ್ತೀರಾ? ಹೌದು, ಗಳಿಸ್ಬೋದು ಸರ್. ಇದರಿಂದ ಬಂದಂತಹ ಆದಾಯದಲ್ಲಿ ನೀವು ಯಾವ ರೀತಿ ಸಮೃದ್ಧವಾಗಿದ್ದೀರಾ ತಿಳಿಸ್ಕೊಡಿ. ಅಂದರೆ ಆದಾಯ ಅಂದರೆ ನಾವು ಕಮಿಟ್ಮೆಂಟ್ಗಳೆಲ್ಲ ನಮ್ಮ ಮನೆ ಬಳಕೆಗೆ ಎಷ್ಟಾಗಬೇಕು ಅಷ್ಟು ಮಾಡ್ಕೊಂಡು, ಇನ್ನು ಕಮಿಟ್ಮೆಂಟ್ಗಳು ಯಾರಿಗೆ ಈಗ ಒಂದು ಬೆಳೆ ಮೇಸಕ್ಕೆ ಇದು ಮೊಟ್ಟೆ ತರಕ್ಕೆ ದುಡ್ಡಿರಲ್ಲ, ಈ ಚೀಟಿ ಕಟ್ಟಕ್ಕೆ ದುಡ್ಡಿರಲ್ಲ, ಲೇಬರ್ ಕಟ್ಕೊಂಡಿರ್ತೀವಿ, ಇವು ಹುಳ ಚಾಕಿ ದುಡ್ಡಿಗೆ ತಂದಿರ್ತೀವಿ, ಗೊಬ್ಬರ ತರಬೇಕು, ಅವೆಲ್ಲಕ್ಕೂ ಹಾಕೊಂಡು ನಮ್ಮ ಬಳಕೆಗೆ ನಾವು ಮಾಡ್ಕೋತೀವಿ. ಒಟ್ಟಾರೆ ರೇಷ್ಮೆ ಕೃಷಿಯಿಂದ ತೃಪ್ತಿ ಕಂಡಿದ್ದೀರಾ? ಹೌದು ಸರ್, ಹೆಚ್ಚಾಗಿ ತೃಪ್ತಿ ಸಿಕ್ಕಿರೋದೇ ನಮ್ಗೆ ಅದರಿಂದ, ಇನ್ನು ಬೇರೆ ಯಾವ ಆದಾಯನೂ ಇಲ್ಲ ಸೈಡ್ ಬಿಸ್ನೆಸ್ಸು. ಈಗ ರೇಷ್ಮೆ ಕೃಷಿಯನ್ನ ಮಾಡಿ ಬೇರೆ ಬೇರೆ ಜಮೀನುಗಳನ್ನ ತೆಗೆದುಕೊಂಡ್ರಿ, ನಿಮ್ಮ ಸಹೋದರಿಯ ಮದುವೆಯನ್ನು ಮಾಡಿದ್ರಿ, ತಾವು ಮದುವೆ ಆದ್ರಿ, ಟ್ರ್ಯಾಕ್ಟರ್ ಅನ್ನು ಕೂಡ ಕೊಂಡ್ಕೊಂಡ್ವಿ ಅಂತ ಹೇಳಿದ್ರಿ. ಟ್ರ್ಯಾಕ್ಟರ್ ಅನ್ನ ಯಾವ ಉದ್ದೇಶಕ್ಕೆ ಬಳಸ್ತಾ ಇದ್ರ, ಇದನ್ನ ಬಾಡಿಗೆಗೂ ಕೊಡ್ತೀರಾ ಹೇಗೆ ಅಂತ? ಸರ್, ಬಾಡಿಗೆ ಅಂದ್ರೆ ಡ್ರೈವರ್ ಯಾರನ್ನೂ ನಾವು ಮಾಡಿಕೊಂಡಿಲ್ಲ, ಡ್ರೈವರ್ ಕೈಲಿ ಕೊಟ್ರೆ ಗಾಡಿ ಹಾಳಾಗುತ್ತೆ, ಅವ್ರ ಯಾವ ಥರ ಓಡಿಸ್ತಾರೆ ಏನು. ಬೆಳಗ್ಗೆ 1:30-11 ಸೊಪ್ಪಾಕಿ ಆಗುತ್ತೆ, ಸಂಜೆ 5 ತನಕ ಫ್ರೀ ಇರ್ತೀವಿ. ಆ ಟೈಮಲ್ಲಿ ಉಕ್ಕೆ ಹೊಡೆದು ಬಂದರೂ 1-2-3 ಗಂಟೆ ಉಕ್ಕೆ ಹೊಡೆದ್ರು 2,000-3,000 ಸಿಗುತ್ತೆ. 2,000-3,000 ಅರ್ಧ ಟ್ಯಾಕ್ಟ್ರಿಗೆ ಡೀಸೆಲ್ ಖರ್ಚು ಹೋದ್ರು ಇನ್ನು ಅರ್ಧ ನಮಗೆ ಉಳ್ಕೊಳ್ಳುತ್ತೆ. ಈಗ ಟ್ರ್ಯಾಕ್ಟರ್ ತೆಗೆದುಕೊಂಡು ಎಷ್ಟು ವರ್ಷ ಆಯಿತು? ಸರ್, 2 ಆಯಿತು. ಪೂರ್ಣ ಹಣ ಕೊಟ್ಟೆ ತೆಗೆದುಕೊಂಡ್ರೆ ಅಥವಾ ಲೋನ್ ಏನಾದ್ರು ಮಾಡಿದ್ರಾ? ಸರ್, 3 ಲಕ್ಷ ಕ್ಯಾಶ್ ಕಟ್ಟಿದೆ, 3 ಲಕ್ಷ ಲೋನ್ ಹಾಕ್ಸಿದೆ. ಈಗ ಲೋನ್ ಪೂರ್ಣ ಪ್ರಮಾಣದಲ್ಲಿ ಮುಗ್ದಿದೆಯಾ ಹೇಗೆ? ಮುಗ್ದಿದೆ ಸರ್, ಲೋನ್ ಮುಗ್ದಲ್ಲೇ 4-5 ತಿಂಗಳಾಯ್ತು. ಈಗ ಸಂಪೂರ್ಣ ನಿಮ್ಮ ಹಿಡಿತದಲ್ಲೇ ಇದೆ? ಹಾಂ, ನಮ್ಮ ಹಿಡಿತದಲ್ಲೇ ಇದೆ. ಈಗ ವೆಂಕಟೇಶ್ ಅವರೇ ತಿಳಿಸ್ಕೊಡಿ, ತಾವಿನ್ನು ಯುವಕರು ಇನ್ನು ಯಾರಾದರೂ ಈ ಕಾರ್ಯಕ್ರಮವನ್ನು ಕೇಳ್ತಾ ನಾನು ಕೂಡ ರೇಷ್ಮೆ ಬೆಳೆಯನ್ನು ಮಾಡಬೇಕು ಅನ್ನೋದಾದರೆ ಅಂತಹ ಕೇಳುಗರಿಗೆ, ಅಂತಹ ರೈತ ಬಾಂಧವರಿಗೆ, ಅಂತ ಯುವಕರಿಗೆ ನಿಮ್ಮ ಕಿವಿ ಮಾತು ಏನು? ಸರ್, ತುಂಬ ಚೆನ್ನಾಗಿ ಬೆಳಿಬೋದು ರೇಷ್ಮೆನ, ಅದರ ಆದಾಯ ನೋಡೋವರ್ಗ ಕೆರೆಗೆ ಇಳಿಯೋವರ್ಗ ಚಳಿ ಅನಿಸ್ತಾ ಇರುತ್ತೆ. ಕೆರೆಗೆ ಇಳಿದಾದ್ಮೇಲೆ ಅದ್ರ ಗಂಧ ಏನು ಅನ್ನೋದು ಗೊತ್ತಾಗೋದು. ಮಾಡ್ಬೋದು ಸರ್ ತುಂಬಾ ಚೆನ್ನಾಗಿ. ಇಷ್ಟೆಲ್ಲ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂತಹ ವೆಂಕಟೇಶ್ ಅವರ ಜಮೀನನ್ನು ನಾವು ನೋಡಬೇಕು, ಅವ್ರ ಜೊತೆ ನಾವು ಮಾತನಾಡಬೇಕು ಅನ್ನೋದಾದ್ರೆ ನಿಮ್ಮ ಒಂದು ವಿಳಾಸವನ್ನು ತಿಳಿಸ್ಬಿಟ್ಟು ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ತಿಳಿಸ್ಕೊಡಿ ಸರ್. ನಮ್ಮ ವಿಳಾಸ ಬಳದರೆ, ಅಂಚನೂ ಬಳದರನೆಯ ದಂಡಿಂಗ್ನಹಳ್ಳಿ ಹೋಬಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ್ ಡಿಸ್ಟಿಕ್ಕು. ನಿಮ್ಮ ಸಂಪರ್ಕಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ಕೊಡಿ. 9008008646. ಮತ್ತೊಮ್ಮೆ ತಿಳಿಸ್ಕೊಡಿ. 9008008646. ಒಳ್ಳೇದು ವೆಂಕಟೇಶ್ ಅವರ, ಇದುವರೆಗೆ ನಿಮ್ಮ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ಬಹಳ ಸವಿಸ್ತಾರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದರೆ ಗ್ರಾಮದ ಯುವ ಕೃಷಿಕ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರ್ಕಲಗೂಡಿನ ಪ್ರಗತಿಪರ ಕೃಷಿಕ ವರದರಾಜು ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಧ್ರುವತಾರೆ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್. ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವಾಡವಾಯಿತು ಎನಿಸುತ್ತಿದೆ ಆರತಿಯೇ ಧರೆಗಿಳಿದಂತೆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂಬಾಡವಾಯಿತು ಎನಿಸುತ್ತಿದೆ ಓ ಕೋಗಿಲೆಯು ನಲೆಯುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳೆ ಮುಗೆಲ್ಲ ಹೂವಾಡವಾಯಿತು ಎನಿಸುತ್ತಿದೆ. ಬರೀ ಇಡ್ಲಿ ವಡೆ ಅಲ್ಲ, ವಿಧ ವಿಧ ಖಾದ್ಯಗಳ ರಸದೌತಣ ಈ ನಿಮ್ಮ ಪಾಕಶಾಲೆಯಲ್ಲಿ. ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಆಕಾಶವಾಣಿ ಹಾಸನ FM 102.2 ಪಾಕಶಾಲೆ. ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಮ್ಯಾಥಮ್ಯಾಟಿಕ್ಸ್ ಮೋಜು ಬೇಕೆ, ಕೆಮಿಸ್ಟ್ರಿಯ ಕಥೆ ಬೇಕೆ, ಫಿಸಿಕ್ಸ್ ನ ಫನ್ ಬೇಕೆ, ಅಕೌಂಟೆನ್ಸಿ ಆಟ ಬೇಕೆ. ಈ ಜಗತ್ತು ಹಲವು ವಿಸ್ಮಯಗಳ ಆಗರ. ಪ್ರಕೃತಿಯಂತೂ ತನ್ನಲ್ಲಿ ಅನೇಕ ಕುತೂಹಲಕಾರಿ ವಿಷಯಗಳನ್ನ ಅಡಗಿಸಿಕೊಂಡಿದೆ. ವಿಜ್ಞಾನವೆಂದರೆ ಅದು ಸತ್ಯಾನ್ವೇಷಣೆಯ ನಿರಂತರ ಪ್ರಯತ್ನ. ಬಯಾಲಜಿ, ಜೂಲಜಿ, ಸೈಕಾಲಜಿ, ಮೈಥಾಲಜಿ, ಆಸ್ಟ್ರಾನಮಿ, ಅನಾಟಮಿ, ಟ್ಯಾಕ್ಸಾನಮಿ, ಡ್ಯಾಡಿ ಮಮ್ಮಿ. ವಿಜ್ಞಾನ ವಿಸ್ಮಯಗಳ ಸುತ್ತ ಒಂದು ಇಣುಕು ನೋಟಕ್ಕಾಗಿ ಕೇಳಿ ಕಾರ್ಯಕ್ರಮ ವಿಜ್ಞಾನ ವಿಸ್ಮಯ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 7:30 ತಪ್ಪದೆ ಕೇಳಿ ವಿಜ್ಞಾನ ವಿಸ್ಮಯ. ನನ್ನ ಶ್ರೋತೃಗಳ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಮತ್ತು ಸಂಗಡಿಗರು. ಸಾಹಿತ್ಯ ಎಸ್ ನಾರಾಯಣ್ ಅವರದು. ಸಂಗೀತ ನೀಡಿದ್ದಾರೆ ದೇವ. ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರೋಕಿಲ್ಲ. ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ